ರಕ್ತದಾನ ಬಹುದೊಡ್ಡ ಸೇವೆ. 18-60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು. ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ, ನಂತರ ಅರಣ್ಯ ಕೃಷಿಯ ಮಹತ್ವ ಕುರಿತು ಹಿರಿಯೂರು ತಾಲೂಕಿನ ಬಬ್ಬೂರು ಫಾರ್ಮ್ ತೋಟಗಾರಿಕೆ ಮಹಾವಿದ್ಯಾಲಯದ ಅರಣ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ಎಲ್ ವಾಸುದೇವ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಆರಂಭದಲ್ಲಿ ಈಗ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಒಣ ಎರೆವು ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಗೌರಮ್ಮ, ಅವ್ವ ಗೌರಮ್ಮ, ಇದ್ದೀಯೇನೋ ಮನೆಯಲ್ಲಿ? ಆದ್ರಿ ಮಳೆ ಹತ್ರ ಬಂತು, ಕೆಂಪು ದೊಡ್ಡಿ ಭತ್ತ ಹಾಕ್ಬೇಕು, ಹೊಲ ಅಚ್ಚಿಕಟ್ಟು ಮಾಡ್ಬೇಕು ಅಂತಿದ್ದಲ್ಲ. ಜಯಮ್ಮ ಗಂಗಮ್ಮ ಇಬ್ರಿಗೂ ಹೇಳಿದೆಯೇನ್ ತಾಯಿ? ಹ್ಞೂ ಕಣ್ ಶಿವಣ್ಣ, ಜಯಮ್ಮ ಗಂಗಮ್ಮ ಇಬ್ರು ಬರ್ತಾರೆ. ಹೆಂಗೋ ನೀನು ಒಂದ್ ಜೊತೆ ಎತ್ತು ಅಂತ ಇಟ್ಕೊಂಡು ಬ್ಯಾಸಾಯ ಮಾಡ್ತೀಯಲ್ಲ, ಎಷ್ಟೋ ಉತ್ತಮ ಕಣಪ್ಪ. ಬಾ, ಕಾಫಿನೋ ಟೀನೋ ಕುಡ್ಕೊಂಡು ಹೋಗಣ. ಯಾ ಕಾಫಿನೂ ಬೇಡ ಬಾರೆ ತಾಯಿ, ಅದನ್ನ ಕುಡ್ದು ಕುಡ್ದು ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಅಂತ ಒದ್ದಾಡ್ಬೇಕು. ಆಗ ನೋಡು, ಗಂಗಮ್ಮನು ಕೂಡ ಪ್ರತ್ಯಕ್ಷ ಆಗೇ ಬಿಟ್ಲು. ಹ್ಮ್ ಕಣವ, ಬರ್ರೆ ತಾಯಿ, ಮೊದ್ಲು ಕೆಲ್ಸಕ್ ಹೋಗನ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಮಾತು ಕೇಳಿಲ್ವಾ? ಅದ ಹೇಳಿದಲ್ಲ ಅಪ್ಪನಂತ ಮಾತು ಗಂಗಮ್ಮ. ಬನ್ನಿ ಹೋಗಣ, ಬರಪ್ಪ ಮಾಲಿಂಗ, ನಡ್ರಿ ನಡ್ರಿ, ಬಾ ಬಾ ಬಾ. ಆ ಬಾ ಬಾ ಹಂಗೆ. ಶಿವಣ್ಣನ ಎತ್ತುಗಳು ಮಾತಾಡಲ್ಲ ಅನ್ನೋದ್ ಬಿಟ್ರೆ ಬಲು ಬುದ್ಧಿ ಕಣವ್ವ. ನಾವು ಏನ್ ಮಾತಾಡಿದ್ರು ಅಂತ ಅರ್ಥ ಮಾಡ್ಕೊಳ್ತವೆ. ನೇಗಿಲು ಸ್ವಲ್ಪ ಕಡಿದಾಯ್ತು ಶಿವಣ್ಣ, ನೋಡ್ ನೋಡು, ಹಿಂಗಾದ್ರೆ ನೆಲ ಕೀಳಲ್ಲ, ಸರಿ ಮಾಡ್ಕೊಳಪ್ಪ. ನಿಜ ಕಣವ, ಇನ್ನು ಸ್ವಲ್ಪ ಬಳಿದ್ ಮಾಡ್ಕೊಳಪ್ಪ. ನೇಗಿಲು ಊಡೋದು, ಬೇಸಾಯ ಒಡೆಯೋದು ಒಂದು ಕಲೆ ಕಣಪ್ಪ, ಎಲ್ರಿಗೂ ಬರಲ್ಲ ಇದು. ಆದ್ರೆ ಇದೇನು ಬಾರಿ ದೊಡ್ಡ ಘನಂದಾರಿ ವಿದ್ಯೆ ಅಂತ ಆಡ್ಕೊಂಡು ನಗ್ತಾರೆ ಕೆಲವು ಜನ. ಬಿಡು ಶಿವಣ್ಣ, ಆಡ್ಕೊಂಡೋರಲ್ಲೂ ಕಂಡ ಹೊಂದ್ಕೊಳ್ಳೋದಪ್ಪ. ಯಾ ನಾಡಿ ಉಲ್ಲತ್ತಿ ಕುಂತೈತೆ ಹೊಲ. ಮೊದ್ಲೇ ಉಕ್ಕೆ ಹೊಡ್ಕೊಂಡಿದ್ರೆ ಈ ನಾಡಿ ಕಳೆ ಆಗ್ತಿರ್ಲಿಲ್ಲ, ಸ್ವಲ್ಪ ಕಡಿಮೆ ಆಗ್ತಿತ್ತು ಕಣಪ್ಪ. ಏನ್ ಮಾಡದವ, ಮಳೆ ಬಿಡ್ಲಿಲ್ವಲ್ಲ. ಈಗ್ಲೂ ಕಳೆ ಕಸ ಎಲ್ಲ ಅಚ್ಚುಕಟ್ಟು ಮಾಡ್ಬೋದು ಬಿಡವ, ಎಲ್ಲ ನಮ್ ಕೈದೆ ಐತಿ. ಈ ಕೆಂಪು ದೊಡ್ಡಿ ಭತ್ತದ ಬೀಜ ಎಲ್ ತಂದೆ ಗೌರಮ್ಮ ನೀನು? ಅದೊಂದ್ ದೊಡ್ಡ ಕತೆ ಮಾರಾಯ. ಸುತ್ತ ಒಂದ್ 20 ಊರೆಲ್ಲ ಹುಡ್ಕಿದ್ರು, ಬಿತ್ತನೆ ಬೀಜ ಸಿಕ್ಲಿಲ್ಲ. ಕೊನೆಗೆ ಅದ್ಯಾವ ಪುಣ್ಯ ತುಂಬ್ರೋ ಕಾಪಾಡ್ಕೊಂಡಿದ್ರು ಅಂತ ಸಿಕ್ಕಿದು. ನಮ್ ನಾಟಿ ತಳಿ ಬೀಜಗಳನ್ನೆಲ್ಲ ಕಳ್ಕೊಂಡು ಕೂತೀವಿ. ಮಳೆ ಬಂದಾಗ ಅಂಗಡಿ ಮುಂದೆ ಬೀಜಕ್ಕೆ ಕ್ಯೂ ನಿಂತ್ಕೊಳ್ತೀವಿ. ನಮ್ ನಾಟಿ ತಳಿನ ಉಳಿಸಿ ಬೆಳೆಸಬೇಕು, ಈಗಾಗಲೇ ಎಷ್ಟೋ ತಳಿನ ಕಳ್ಕೊಂಡು ಕೂತಿದೀವಿ. ಇವನ್ನಾದ್ರೂ ಉಳಿಸ್ಕೋಬೇಕು, ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ದಿವಸವಾದ್ರೆ ಯಾವ ಹಳೆ ತಳಿಗಳು ಉಳಿಯಲ್ಲ. ಅಲ್ಲ ಗೌರ, ಆ ಕಾಲದಲ್ಲಿ ಇಡೀ ಊರೇ ತಮ್ಗೆ ಬೇಕಾದಷ್ಟು ಭತ್ತನ ಬೆಳೀತಾ ಇದ್ರು ಅಲ್ವಾ? ಬರೀ ಮಳೆ ಆಶ್ರಿತದಲ್ಲೇ ಎಷ್ಟೊಂದು ಭತ್ತ ಬೆಳೀತಾ ಇದ್ವು. ನಿನ್ಗೇನ್ ಕಣ್ಣು ಕಾಣಲ್ವಾ ಕೆಂಪ? ಬಾ ಬಲಕ್ ಬಾ, ಬಾ ಬಾ ಬಲಕ್ ಬಾ ಬಾ. ಓ ಓ, ಹಂಗೆ ಹಂಗೆ ಬಾ. ಅದೇನ್ ಹೇಳೋದು, ತೆನೆ ಬಂದು ನಿಂತಾಗ ಇಡೀ ವಾತಾವರಣ ಗಮ್ ಅನ್ನೋದು ಹಂಗೆಯ. ಗಾಳಿ ಬೀಸಿದ್ರೆ ತಲೆ ತೂಗವು ಕಣವ, ನೋಡಕ್ಕೆ ಒಂದು ಆನಂದ ಆಗ್ತಿತ್ತು. ಆ ಕಾಲ ಹೋಯ್ತು ಬಿಡವ. ಜಾವಗಲ್ ಬೆಲ್ಲ, ಏಲಕ್ಕಿ, ಶುಂಠಿ, ಹಣ್ಣುಗಾಯಿ ಹಾಕಿ ಕೆಂಪಕ್ಕಿ ಪಾಯಸ ಮಾಡಿದ್ರೆ ಅಬ್ಬಬ್ಬಬ್ಬಬ್ಬ, ನೆನಪು ಮಾಡಿಕೊಂಡ್ರೆ ಈಗಲೂ ಬಾಯಿ ನೀರು ಬರುತ್ತೆ. ಬರುತ್ತೆ ಬಿಡಪ್ಪ ನಿಂಗೆ, ಮೊದ್ಲೇ ಜೊಲ್ಲರ್ಕ ನೆಕ್ನಾಲಿಗೆ. ಏ ಸುಮ್ನಿರು ಗೌರ, ಶಿವಣ್ಣನ್ ಏನ್ ಹೇಳದ್ರಲ್ಲಿ ತಪ್ಪೇನಂತೀನಿ. ಆ ಕಾಲದ ದವಸ ಧಾನ್ಯದಲ್ಲಿ ಅಂತ ರುಚಿ ಇರ್ತಿತ್ತು ಅಂತೀನಿ. ಅದಿರ್ಲಿ, ಹೊಸ ಹುಳ್ಳಿಕಾಳು ಬಂದಾಗ ಹುಳ್ಳಿಕಾಳು ಬೇಯಿಸಿ ಕಾಯಾಲ್ ಮಾಡರಲ್ಲ, ಅದ್ರ ಮುಂದೆ ಇವತ್ತಿನ ಸಿಹಿ ತಿಂಡಿಗಳನ್ನ ನೀವುಳಿಸಿ ಒಗಿಬೇಕು. ನಮ್ಮಜ್ಜಿ ತನ್ನ ಕೈಯಾರಿ ಗೌಲಿ ವಸ್ತು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಹಾಗಾಗಿ ಪಾಯಸ ಮಾಡಿಕೊಡೋದು. ನಾನೊಬ್ನೇ ನಾಲ್ಕು ನಾಲ್ಕು ತಟ್ಟೆ ಪಾಯಸ ಕುಡಿತಾ ಇದ್ದೆ. ನಿಮ್ ನೆಂಟ್ರ ಮನೇಲಿ ನಿನ್ನ ಅಳಿಯೂಟ ಹೆಂಗ್ ಹೊಂಚಿದ್ರ ಕಾಣೆ ಕಣಪ್ಪ. ತ್ಯಾಪಟ್ಟೆರಾಗಿದ್ರೆ ಅವ್ರ ಆಸ್ತಿ ಮಾರಿ ನಿನ್ನ ಅಳಿಯೂಟ ಪೂರೈಸಬೇಕಾಗಿತ್ತು. ಏ ಸುಮ್ನಿರವ ಅತ್ಲಗೆ, ಎಲ್ಲರೂ ಶಿವಣ್ಣಿಂಗೆ ಹೊಟ್ಟೆ ನೋವು ಬಂದ್ಗಿಂದ ಅಂತ ಮಾತಾಡ್ತೀಯ. ನಮ್ಮಮ್ಮ ರಾಗಿ ರೊಟ್ಟಿ ಮೆಣಸಿನ್ಕಾಯಿ ಚಟ್ನಿ ಮಾಡೋದು ಅಂತ ರುಚಿ ನಮ್ಮ ಜೀವಮಾನದಲ್ಲೇ ನೋಡಿಲ್ಲ ಕಣಪ್ಪ. ಅವಾಗೆಲ್ಲ ಏನು ಕೊಂಡು ತರದೇ ಇರ್ಲಿಲ್ಲ ಅಲ್ವಾ, ಮನೆಗೆ ಬೇಕಾದ್ದನ್ನೆಲ್ಲ ತಮ್ಮ ಜಮೀನಲ್ಲೇ ಬೆಳೀತಾ ಇದ್ರು. ಹೌದು ಕಣಪ್ಪ, ಒಂದ್ ವರ್ಷ ಈ ಹೊಲಕ್ಕೆ ರಾಗಿ ಹಾಕಿದ್ರೆ ಮುಂದಿನ ವರ್ಷ ಇದಕ್ಕೆ ಜೋಳ ಹಾಕಿ ಇನ್ನೊಂದ್ ಹೊಲಕ್ಕೆ ರಾಗಿ ಹಾಕರು. ಇವತ್ ಹೇಳ್ತಾರಲ್ಲ ಬೆಳೆ ಪರಿವರ್ತನೆ ಅಂತ, ಅದನ್ನ ಆವಾಗ್ಲೇ ಮಾಡರು. ಅದನ್ನ ನೋಡೆ ಈಗಿನವರು ಹೇಳದು, ಆದ್ರೆ ನಾವು ಅದನ್ನೆಲ್ಲ ಬಿಟ್ಟೆ ಬಿಟ್ವಲ್ಲ. ಎಲ್ಲ ದುಡ್ಡಿನ ಬೆಳೆ ಹಿಂದೆ ಬಿದ್ದು ಆಹಾರ ಧಾನ್ಯ ಬೆಳೆಯದೇ ಬಿಟ್ಟಿದೀವಿ. ನಾವು ರೈತರು, ನಮ್ದು ಒಂದ್ ಕೃಷಿ. ಒಂದ್ ಕುರಿ ಹಳ್ಳಕ್ ಬಿತ್ತು ಅಂದ್ರೆ ಎಲ್ಲರೂ ಬೀಳದೆಯ. ಏನ್ ಮಾಡೋದು ಗೌರ, ಮಳೆಗಾಲ ನೋಡಿದ್ರೆ ಹಿಂಗೆ. ಏನ್ ಮಾಡಿ ಕಷ್ಟಪಟ್ಟು ಬೆಳೆ ಬೆಳೆದ್ರು ಆರಕ್ಕೆ ಹೋಗೋದನ್ನ ಮೂರಕ್ಕೆ ಕೊಟ್ಟು ಖಾಲಿ ಕೈಲಿ ಮನೆಗ್ ಬರ್ಬೇಕು, ಮಧ್ಯವರ್ತಿಗಳದೇ ಕಾಟ. ಹಿಂಗಾಗೆ ಎಲ್ಲರೂ ವಾಣಿಜ್ಯ ಬೆಳೆ ಮಾಡದೇ ಒಳ್ಳೇದು ಅಂತ ಅದಕ್ಕೆ ಮಾರು ಹೋಗಿದಾರೆ. ಅದನ್ ಬೆಳೀರಿ ಇದನ್ ಬೆಳೀರಿ ಅಂತ ಹೇಳದ್ ಸುಲಭ, ಆದ್ರೆ ಅದ್ರ ಕಷ್ಟ ಬೆಳೆದವನಿಗೆ ಗೊತ್ತು. ಹಂಗಂತ ಬರೀ ತೋಟ ಮಾಡ್ಕೊಂಡ್ ಕುಂತ್ರೆ ಊಟಕ್ಕೇನ್ ಮಾಡ್ತೀಯ ಹೇಳು. ಎಲ್ಲಾ ಕಡೆನು ಇಂಥದ್ದು ಇದ್ದಿದ್ದೇಯ, ಹೆಂಗೋ ಮಾಡ್ಕೊಂಡ್ ಹೋಗದಪ್ಪ. ಅದ್ ಸರಿ ಬಿಡವ, ಎಲ್ರು ನಮ್ಮನ್ನ ಅನ್ನದಾತ ಅಂತ ಕರೀತಾರಲ್ಲ, ಆ ಗೌರವಕ್ಕಾದ್ರೂ ಸಾಧ್ಯವಾದಷ್ಟು ಆಹಾರದ ಬೆಳೆಗಳನ್ನ ಬೆಳೆದು ದೇಶಕ್ಕೆ ಪೂರೈಸಬೇಕು. ಏನಂತೀಯ ಗಂಗಮ್ಮ? ನಿಜ ಕಣ್ಜಯಮ್ಮ, ಅದು ನಮ್ಮ ಜವಾಬ್ದಾರಿ ಕೂಡ ಹೌದು. ಅಷ್ಟಕ್ಕೂ ನಮ್ಮ ಕೃಷಿ ಇಲಾಖೆಯಿಂದ ಇದಕ್ಕಾಗಿ ಅನೇಕ ಪ್ರೋತ್ಸಾಹದ ಯೋಜನೆಗಳು ಕೂಡ ಇದಾವಲ್ಲ. ಕಣವ, ಮೊನ್ನೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿದ್ದೆ. ಅನೇಕ ತರದ ಬೀಜ, ಗೊಬ್ಬರ, ಪರಿಕರಗಳು ಅಂತ ತರಿಸಿಟ್ಟಿದ್ದಾರೆ. ಹೊಲನೆಲ್ಲ ಸಿದ್ಧ ಮಾಡಿಕೊಂಡು ಕೇಂದ್ರಕ್ಕೆ ಹೋಗಿ ಬೀಜ ಗೊಬ್ಬರ ತರದೇ ಕೆಲಸ ಅನ್ನು. ನಾವು ಚಿಕ್ಕವರಿದ್ದಾಗ ಒಳ್ಳಲ್ಲಿ ಒತ್ತಿ ಜೋಳ, ರಾಗಿ, ಅಕ್ಕಿ ಶಾವ್ಗೆ ಮಾಡ್ತಾರಲ್ಲ, ಅದಕ್ಕೆ ಉರಿಗಡ್ಲೆ ಇಟ್ಟು ಕಾಯಿ ಬೆಲ್ಲದ ಹಾಲು ಬೆರೆಸ್ಕೊಂಡು ತಿಂದ ನೆನಪು ಇನ್ನೂ ಹಂಗೇ ಐತೆ ಕಣ್ರವ. ನಮ್ಮನೆಯಲ್ಲಿ ಹಾಗಾಗ್ಗೆ ಶೇಂಗಾ ಹೋಳಿಗೆ, ಅಂಟುಂಡೆ ಮಾಡ್ತಾನೇ ಇರರು, ಬಾಯಿ ಚಪ್ಪರಿಸಿಕೊಂಡು ತಿಂತಿದ್ವಿ ಕಣವ. ಜೋಳದ ಗಟ್ಟಿ ರೊಟ್ಟಿ, ಶೇಂಗಾ ಚಟ್ನಿ, ಅದಕ್ಕೊಂದಿಷ್ಟು ಗಟ್ಟಿ ಮೊಸರು, ಹಸಿ ಈರುಳ್ಳಿ, ಸೌತೆಕಾಯಿ ನೆಂಚ್ಕೊಂಡ್ ತಿಂತಾ ಇದ್ದ. ಆ ಮಜಾನೇ ಬೇರೆ ಬಿಡು. ಏ ಆಗ್ಲೇ ಬಾಯಲ್ಲಿ ಜೊಲ್ ಸುರಿಸ್ತಾ ಇತ್ತಲ್ಲ ಶಿವಣ್ಣ, ಬಾಯಿ ರುಚಿ ನೆನಪಲ್ಲಿ ಆಗೋ ನೋಡು. ಆ ಬೀದಿ ಎಷ್ಟೊಂದು ಜಾಗ ಉಕ್ಕೆ ಹೊಡೆದೇ ಬಿಟ್ಟು ಬಂದಿದೀಯಲ್ಲ. ಅವಾಗೆಲ್ಲ ದೇಸಿ ಬೀಜಗಳ ಬೆಳೆ, ನಾಟಿ ದನಗಳ ಸಗಣಿ ಗೋಮೂತ್ರ ಮಾಡ್ತಾ ಬಳಕೆ ಮಾಡ್ತಾ ಇದ್ರು. ಹಿಂಗಾಗಿ ಯಾವ ಅಡಿಗೆ ಮಾಡಿದ್ರು ರುಚಿ ಆಗೇ ಇರ್ತಿತ್ತು. ಅದಕ್ ತಕ್ಕನಾಗಿ ಲವಾಜ್ಮೆನು ಹಾಕ್ಬೇಕು, ಇಲ್ಲ ಅಂದ್ರೆ ಅಡಿಗೆ ರುಚಿ ಬರಲ್ಲ. ಮಾತೇ ಇಲ್ವಾ, ತೆಂಗು ಇಂಗು ಇದ್ರೆ ಮಂಗನು ಅಡಿಗೆ ಮಾಡುತ್ತೆ ಅಂತ. ಸುಮ್ನಿರ್ ಗಂಗಮ್ಮ, ನೀವು ಮಾಡೋ ಅಡಿಗೆ ನಾನ್ ಕಾಣ್ಣ. ಚಿತ್ರಾನ್ನ, ಪುಳಿಯೋಗರೆ, ಟೊಮಟೊ ಬಾತು, ಪಲಾವು, ವಾಂಗಿ ಬಾತು, ಫ್ರೈಡ್ ರೈಸು, ಮೆಂತ್ಯ ಬಾತು, ಬಿಸಿಬೇಳೆ ಬಾತು, ಗೀ ರೈಸು, ಜೀರಾ ರೈಸು, ದೇವನೊಬ್ಬ, ನಾಮ ಹಲವು, ಯಾರನ್ ಕೇಳಿದ್ರು ಆ ಬಾತುರಿ ಈ ಬಾತುರಿ, ಸಕ್ಕರೆ ಕಾಯಿಲೆ ಮಾತ್ರ ಫ್ರೀ ಕಣ್ರಿ. ಹ್ಞೂ ಕಣಪ್ಪ, ಮಾತಾಡ್ದೆ ಏನ್ ಮಾಡ್ತೀಯ, ಒಂದೊತ್ತು ಮಾಡ್ಕೊಂಡು ತಿನ್ನು ನೋಡೋಣ. ಅಡುಗೆ ಕೆಲಸ ಅಂದ್ರೆ ಹುಡುಗಾಟ ಅಲ್ಲ, ನೀನೇನು ಬೇಯಿಸಿದ್ದ ತಿಂದು ಭಾಷಣ ಮಾಡ್ಕೊಂಡು ಓಡಾಡ್ತೀಯ. ಹ್ಞೂ ಕಣಪ್ಪ, ಯಾವ ಕೆಲಸನಾದ್ರೂ ಮಾಡ್ಬೋದು, ಈ ಅಡುಗೆ ಮಾಡೋದು ಬಲ್ ತಳ್ಳವ ಕೆಲಸ ಕಣಪ್ಪ. ನಾನಂತೂ ಯಾರನ್ನಾದ್ರೂ ಪೂಸಿ ಮಾಡಿ ಅವ್ರ ಇವ್ರ ಹತ್ರ ತಿಂಡಿ ಮಾಡಿಸ್ಕೊಂಡು ತಿಂತಿದ್ದೆ, ಗೊತ್ತ ನಿನಗೆ? ಅದೇನು ಹೇಳ್ತೀಯ ಬಿಡ್ಜೆಯಮ್ಮ, ಅದಕ್ಕೆ ಅಲ್ವಾ ನಿನ್ನ ಬೆಳ್ವೆ ಜಯಮ್ಮ ಅಂತ ಕರೆಯೋದು. ಅದ್ ಬಿಡು, ಗೋಧಿ ರೊಟ್ಟಿ ಮಾಡಿ ಅದನ್ನ ಬೆಲ್ಲದ ಪಾಕಕ್ಕೆ ಎದ್ದಿ ಅದ್ರ ಮೇಲೆ ಎಳ್ಳು, ಕಡ್ಲೆ ಪುಡಿ, ಕೊಬ್ಬರಿ ತುರಿ ಉದುರಿಸಿ ಮಾಡ್ತಿದ್ರಲ್ಲ, ಎಂತದಪ್ಪ ಅದು? ಅದ್ರ ಹೆಸ್ರೇ ಮರ್ತು ಹೋಗೈತಿ, ನಿನಗೆ ಗೊತ್ತ ಶಿವಣ್ಣ? ಅದ್ ಎದ್ದೊಳಗೆ ಕಣಗಂಗಮ್ಮ, ಇರ್ಲಾರ್ದ ಇರುವೆ ಬಿಟ್ಕೊಂಡ್ರು ಅಂತ ಯಾವ್ಯಾವ್ದು ತಿಂಡಿ ಊಟ ನೆನಪಿ ನನ್ ಬ್ಯಾಸಾಯ್ ಕೆಲ್ಸನೇ ಕೆಡಿಸ್ತಾ ಇದೀರವ್ವ ನೀವೆಲ್ಲ ಸೇರ್ಕೊಂಡು. ತಿನ್ನೋದು ಅಂದ್ರೆ ಅದೇನ್ ಆಸೆ ಮಾರಯ್ಯ ನಿಂಗೆ? ಊಟಕ್ ಬಾರೋ ತಿಮ್ಮ ಅಂದ್ರೆ ಓಡಿ ಬರ್ತೇನಮ್ಮ ಅನ್ನೋ ಪೈಕಿ ಮನುಷ್ಯ ನೀನು. ಅದನ್ನ ಅಂಗ್ರೋಳಿಗೆ ಅಂತಾನು ಕೆಲವು ಕಡೆ ಕರೀತಾರೆ. ಒಂದೊಂದ್ ಊರಲ್ಲಿ ಒಂದೊಂದ್ ಹೆಸರು ಕಂಡ್ರವ. ಹೋಳಿಗೆಯಲ್ಲಿ ಎಷ್ಟು ತರ ಐತೆ, ಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ಕಾಯಿ ಹೋಳಿಗೆ, ಗೆಣಸಿನ ಹೋಳಿಗೆ, ಬಿಳಿ ಹೋಳಿಗೆ, ಇನ್ನು ಯಾವ್ಯಾವೋ ಹೋಳಿಗೆಗಳು ಇದಾವ ಕಾಣೆ ಕಣವ. ಆ ಹೋಳಿಗೆಗೆ ಮಾವಿನ ಹಣ್ಣಿನ ಶಿಖರಣೆ, ತುಪ್ಪ, ಹಾಲು, ಕಾಯಿ ರಸ, ಬಾಳೆಹಣ್ಣು ಒಂದೊಂದ್ ತರ ಜೋಡಿ ಮಾಡ್ತಾ ಇದ್ರ. ಅಬ್ಬಬ್ಬಬ್ಬಬ್ಬಬ್ಬ, ಏ ಮಲಿಂಗ ಎತ್ಲಾಗ ಹೋಗ್ತೀಯೋ, ಬಾ ಬಾ ಸ್ವಲ್ಪ ಬಲಕ್ ಬಾ ಬಾ. ಹಾ ಹಂಗೆ ಆ ಕಾಲದಲ್ಲಿ ಮುದ್ದೆ ಬಸ್ಸಾರೆ ಎಂತ ಚೆನ್ನಾಗಿರೋದು ಅಂತೀನಿ. ಏ ಬಸ್ಸಾರಲ್ಲಿ ಎಷ್ಟ್ ತರ ಇತ್ತು ಅಂತೀನಿ? ಉಳ್ಳಿ ಕಾಳು ಬಸ್ಸಾರು ಮಾಡಿದ್ರೆ ವಾರ್ಗಟ್ಲೆ ಇಟ್ಕೊಂಡು ಊಟ ಮಾಡ್ತಿದ್ವಪ್ಪ. ಉಂಕಣವ ಕುದ್ದಂಗೆ ಕುದ್ದಂಗೆ ದಿವ್ಸ್ಗೆ ಒಂದೊಂದ್ ರುಚಿ ಬರೋದು, ಅದ್ರ ವಾಸನೆ ಎಷ್ಟು ಸೊಗಸಾಗಿರೋದು ಅಂತೀಯ. ಹೆಸರು ಕಾಳು ಬಸ್ಸಾರು, ಹೀರೇಕಾಯಿ ಬಸ್ಸಾರು, ಗೋರಿಕಾಯಿ ಬಸ್ಸಾರು, ಅವರೇಕಾಳು ಬಸ್ಸಾರು, ಕಡ್ಲೆಕಾಳು ಬಸ್ಸಾರು, ಸೊಪ್ಪು ಬೇಳೆ ಬಸ್ಸಾರು, ಅಬ್ಬಬ್ಬಬ್ಬಬ್ಬ ಎಂತ ದೇಶ ನಮ್ದು ಅಂತೀನಿ. ಅದಕ್ಕೆ ಅಲ್ವಾ ಭೀಮಪಾಕ, ನಳಪಾಕ ಅಂತ ಒಳ್ಳೊಳ್ಳೆ ಹೆಸರಿಟ್ಟಿರೋದು. ಏ ನಿಮ್ ಕತೆ ಕೇಳಿ, ಅಡಿಗೆ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂದ್ರೆ ಅಲ್ಲಿ ಗಂಡಸ್ತೇ ದರ್ಬಾರು, ಪುಕ್ಸಟ್ಟೆ ಅಡಿಗೆ ಮಾಡೋದು ಅಂದ್ರೆ ನಾವೇ ಕೆರಿಬೇಕು ನೋಡು, ಅದಕ್ಕೆ ಇಂತ ಹೆಸರನ್ನೆಲ್ಲ ಇಟ್ಕೊಂಡಿರೋದು. ಕಣವ ನೀನ್ ಹೇಳೋದು ನಿಜವೇಯ, ಎಲ್ಲಿ ದುಡ್ಡುಟ್ಟುತ್ತ ಅಲ್ಲಿ ಪುರುಷರೇ ಯಜಮಾನಿಕೆ ಮಾಡ್ತಾರೆ. ಈಗೇನ್ ಹಂಗಿಲ್ಲ ಬಿಡವ, ಹೆಸರಿಗೆ ಅವರು ಯಜಮಾನ್ರು, ಬೀಗದ ಕೈ ನಮ್ದೆ ತಾನೆ. ಅದಿರ್ಲಿ, ನಮ್ಮಲ್ಲಿ ಬಸ್ಸಾರು, ಮಂಡ್ಯಕ್ಕೆ ಹೋದ್ರೆ ಉಪ್ಸಾರು, ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ, ಧರ್ಮಸ್ಥಳಕ್ಕೆ ಹೋದ್ರೆ ನೀರ್ ದೋಸೆ, ಚಿತ್ರದುರ್ಗದಲ್ಲಿ ಮೆಣಸಿನ್ಕಾಯಿ ಮಂಡಕ್ಕಿ, ಚಿಕ್ಕಮಂಗ್ಳೂರಲ್ಲಿ ಪುರಿ ಉಸ್ಲಿ, ಮಂಗ್ಳೂರಲ್ಲಿ ಗೋಲಿ ಬಜ್ಜಿ, ಹಾಸನದಲ್ಲಿ ಆಲೂ ಬಜ್ಜಿ. ಎಂತಹ ನಾಡು ನಮ್ದು, ಯಾವ ದೇಶಕ್ ಹೋದ್ರು ಇಷ್ಟೊಂದ್ ತರ ಅಡಿಗೆ ಮಾಡೋಕೆ ಸಾಧ್ಯವೇ ಇಲ್ಲ ಬಿಡಿ. ಆ ಪ್ರದೇಶಕ್ಕೆ ಆ ವಾತಾವರಣಕ್ಕೆ ಏನ್ ಹೊಂದುತ್ತೆ ಅಂತ ಹೇಳುದು ಅದನ್ನೇ ಅಡಿಗೆ ಮಾಡೋರು ಗಂಗಮ್ಮ. ಲೋಗೋ ಭಿನ್ನ ರುಚಿ ಅನ್ನೋದು ನಮಗೆ ಸರಿಯಾಗಿ ಹೊಂದುತ್ತೆ ನೋಡು. ನೀನೇನೇ ಹೇಳು, ಮುದ್ದೆ ಊಟದ ಮುಂದೆ ಯಾವುದು ಇಲ್ಲ. ಕೋಲ್ ಬಾಯಿಗಳ ಮುದ್ದೆ, ಸೊಪ್ಪಿನ ಸಾರು, ಒಳ್ಳೆ ತುಪ್ಪ, ಹಪ್ಪಳದ ಜೊತೆ ಮಾಡಿಕೊಂಡು ಊಟ ಮಾಡಿ ಅದ್ರ ಮೇಲೆ ಎರಡು ತಟ್ಟೆ ಮಜ್ಜಿಗೆ ಕುಡಿದ್ರೆ ಜಪ್ಪಯ್ಯ ಅಂದ್ರು ರಾತ್ರಿ ತನಕ ಹೊಟ್ಟೆ ಹಸಿತಾ ಇರ್ಲಿಲ್ಲ. ಹ್ಞೂ ಗೌರ, ಮಾತೇ ಇಲ್ವಾ, ಮುದ್ದಪ್ಪನಂತ ಊಟ ಇಲ್ಲ, ಸೀದ್ದಪ್ಪನಂತ ದೇವ್ರಿಲ್ಲ. ರಾತ್ರಿ ಹೊತ್ತು ಅಂಬ್ಲಿ ಮಾಡಿಟ್ಟು ಬೆಳಬೆಳಿಗ್ಗೆನೆ ಅದಕ್ಕೆ ಒಂದು ಗಂಗ್ಳ ಮಜ್ಜಿಗೆ ಬೆರೆಸ್ಕೊಂಡು ಕುಡಿದು ಕೆಲ್ಸಕ್ಕೆ ಹೋದ್ರೆ ಮಧ್ಯಾಹ್ನದವರೆಗೂ ಏನಾರು ಬದುಕು ಮಾಡಬಹುದು. ಸೋಲು ಸುಸ್ತು ಯಾವುದು ಕೂಡ ಇರ್ತಾ ಇರ್ಲಿಲ್ಲ. ಹೂ ಮತ್ತೆ ಕೇಳಿಲ್ವ ಮಾತು, ಅಂಬ್ಲಿ ಅಂತ ಊಟ ಇಲ್ಲ, ಕಂಬ್ಳಿ ಅಂತ ಒದಕೆ ಇಲ್ಲ. ಈಗ ಅಂಬ್ಲಿನೂ ಇಲ್ಲ, ಕಂಬ್ಳಿನೂ ಇಲ್ಲ, ಎರಡೂ ಇಲ್ಲ. ಅಂಬ್ಲಿ ಯಾಕವ ಇದಾವಲ್ಲ, ಕಾಫಿ, ಟೀ, ಬಿಸ್ಕೆಟ್, ಶೇಕು, ಪಾಲ್ದ, ಬಣ್ಣ ಬಣ್ಣದ ಬಾಟ್ಲಿ ಜ್ಯೂಸು, ಇದನ್ನೆಲ್ಲ ಕುಡಿದು ನಮ್ ಕರುಳು ಕಿಡ್ಲಿ ಅದೇನಾದವೋ ಕಾಣಿ. ಅದ್ ಸರಿ ಬಿಡು, ಬಣ್ಣ, ರುಚಿ, ವಾಸನೆ, ಸುಂದರವಾದ ಪ್ಯಾಕ್ ನೋಡ್ತೀವಿ ಹೊರತು ಅದರಿಂದ ಆರೋಗ್ಯದ ಕತೆ ಏನು ಅಂತ ಚಿಂತೆ ಮಾಡಲ್ಲ. ಇಂಥದ್ನೆಲ್ಲ ತಿಂದು ಉಂಡು ಈ ಕಾಲದಲ್ಲಿ ಕಂಬಳಿ ಹೊದೆಯೋಕೆ ಶಕ್ತಿ ಯಾರಿಗೈತೆ ಹೇಳಿ. ಈಗ ನಂಗೆ ಚಾಟ್ ಮಸಾಲ, ಗರಂ ಮಸಾಲ, ಟೇಸ್ಟ್ ಪೌಡ್ರು, ಕೃತಕವಾದ ಬಣ್ಣ, ಹಿಂಗೆ ಯಾವುದೊಂದು ಇಲ್ಲದ ಶುದ್ಧವಾದ ದೇಸಿ ಊಟ ಅಲ್ವಾ ಅವಾಗ? ಅದಕ್ಕೆ ಮತ್ತೆ ಅವರೆಲ್ಲ 100 ವರ್ಷ ವಯಸ್ಸಾದ್ರೂ ಕಣ್ಣು, ಕಿವಿ, ಕಾಲು, ಕೈ ಎಲ್ಲ ನೆಟ್ಕಿಟ್ಕೊಂಡು ಬದುಕ್ತಾ ಇದ್ರು ಕಣ್ರವ. ಈಗ ಊಡ್ತಾನೆ ಕರಡ್ಕ ಹಾಕೊಂಡು ಊಡ್ತಾವೆ. ಅದು ನಿಜವೇ, ಏನ್ ತಿಂತೀವೋ ಅದನ್ನ ಬದುಕ್ತೀವಿ. ಈಗಿನ ಆಹಾರ ಜೊಳ್ಳು, ನಾವು ಕೂಡ ಜೊಳ್ಳು. ಜೋಳದ ರೊಟ್ಟಿ ಮೈ ಕೈ ಗಟ್ಟಿ, ಆದ್ರೆ ಏನ್ ಮಾಡೋದು, ಎರಡ್ ರೊಟ್ಟಿ ತಿಂದು ಕರಗಿಸ್ಕೊಳಕ್ಕೆ ಆಗಲ್ಲ. ಬಿ ಎ ರೋಮನ್ ಇನ್ ರೋಮ್ ಅಂತಾರೆ. ಹಂಗಂದ್ರೆ ಯಾವ ಊರಿಗೆ ಹೋಗ್ತೀವೋ ಅಲ್ಲಿ ಅವ್ರ ತರನೆ ಇರೋದು ಅಂತ. ಅಲ್ಲಿಗೆ ಹೋದಾಗ ಅನಿವಾರ್ಯ ಅಂತ ಅಲ್ಲಿನ ಆಹಾರನ ತಿನ್ನೋದು ಸರಿ. ಹಂಗಂತ ನಮ್ಮೂರಲ್ಲೂ ನಮ್ಮನೆಯಲ್ಲೂ ನಮ್ಮ ಹೊಟ್ಟಿಗೆ ಹೋಗದ ಪರದೇಶ ಆಹಾರ ಯಾಕೆ ಅಲ್ವಾ? ಎಲ್ಲ ಗ್ಲೋಬಲೈಸೇಷನ್ ಗಂಗಮ್ಮ, ಗ್ಲೋಬಲೈಸೇಷನ್. ನಮ್ಮ ಆಲೋಚನೆಗಳು ವಿಶಾಲವಾಗಿರ್ಬೇಕು ಗೊತ್ತಾ? ಅಷ್ಟೇ ಅಲ್ಲ, ನಮಗ್ ಗೊತ್ತಿಲ್ಲದೆ ನಮ್ಮ ವಿಚಾರಗಳನ್ನ ಬದಲಾಯಿಸುವಂತ ಕುತಂತ್ರದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಕಣವ. ಹೌದಪ್ಪ, ಬಾಯಲ್ಲಿ ಶರಣಾರ್ಧಿ, ಬಗಲಲ್ಲಿ ದೊಣ್ಣೆ, ಬೆಣ್ಣೆಯಂತ ಮಾತಾಡಿ ಒಂದ್ ದೇಶನ ಇನ್ನೊಂದ್ ದೇಶ ನುಂಗಿ ನೀರ್ ಕುಡಿಯೋಕೆ ಕಾಯ್ತಾ ಇರೋ ಕಾಲ ಇದು. ಹ್ಮ್ ಗೌರ, ದೇಶ ವಿದೇಶ, ನಗರ ಪಟ್ಟಣ ಹಳ್ಳಿ ಎಲ್ಲಾ ಕಡೆನೂ ಇಂತ ಒನ್ನಾರ್ಗಳು ಇದ್ದಿದ್ದೇಯ. ಆಹಾರದ ಮೂಲಕನೂ ಆರೋಗ್ಯ ಕೆಡಿಸೋ ಷಡ್ಯಂತ್ರಗಳು ನಡೆಯುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ಇದೇನಪ್ಪ ಇದು? ಕೆಂಪು ದೊಡ್ಡಿ ಭತ್ತದಿಂದ ಶುರುವಾದ ಮಾತು ಅಂತಾರಾಷ್ಟ್ರೀಯ ಸಂಬಂಧದ ವಿದೇಶದ ನೀತಿಗಳವರೆಗೂ ಬಂತಲ್ಲ. ಬರಬೇಕು ಗಂಗಮ್ಮ, ಬರಬೇಕು. ಒಂದು ದೇಶದ ಎಲ್ಲಾ ಪ್ರಜೆಗಳಿಗೆ ಈ ತರದ ಸೂಕ್ಷ್ಮವಾದ ವಿಚಾರಗಳು ಗೊತ್ತಿದ್ರೆ ಮಾತ್ರ ನಮ್ಮ ಸ್ವಾತಂತ್ರ್ಯ, ಸಾರ್ವಭೌಮತೆ, ಬೀಜ, ಗೊಬ್ಬರ, ನೀರು, ನೆಲ, ವ್ಯಾಪಾರ, ಸಾಪಾರ, ಬದುಕು, ಬಾಳು ಉಳಿಯಕ್ಕೆ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ನಮ್ಮ ಕುವೆಂಪು ಅವರು ನಮ್ಮತನದ ಬಗ್ಗೆ ಅಷ್ಟಿಲ್ಲದೆ ಹೇಳಿದಾರ. ಹ್ಮ್ ಕಣವ, ಒತ್ತಾರೆ ಬೇಗ ಎದ್ದು ಒಳ್ಳೊಳ್ಳೆ ಅಭ್ಯಾಸ ಮಾಡಿದ್ರೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಹಂಗೆ ಚಿಕ್ಕಂದಿನಿಂದನೇ ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಟ್ರೆ ಕೊನೆಯವರೆಗೂ ಅವರು ಚೆನ್ನಾಗಿರ್ತಾರೆ, ನಮ್ ದೇಶನೂ ಕೂಡ ಚೆನ್ನಾಗಿರುತ್ತೆ. ಹ್ಮ್, ನಮ್ಮೂರಿನ ಆಚರಣೆ, ಆಹಾರ, ಉಡುಗೆ ತೊಡುಗೆ, ಸಾಹಿತ್ಯ, ಸಂಸ್ಕೃತಿ, ಕಲೆ, ಇದೆಲ್ಲ ನಮ್ಮ ಅಸ್ಮಿತೆ ಅಲ್ವಾ? ನಾವು ದೇಶನ ತಾಯಿ ಅಂತ ಅಂದವರು, ಅನ್ನನ ದೇವ್ರು ಅಂತ ತಿಳಿದವರು, ಪ್ರಕೃತಿನ ಆರಾಧಿಸಿಕೊಂಡು ಬಂದವರು. ಇದನ್ನೆಲ್ಲ ಉಳಿಸಿ ಬೆಳೆಸಬೇಕು, ಇದು ಒಬ್ರು ಇಬ್ರು ಮಾಡೋ ಕೆಲಸ ಅಲ್ಲ. ಹೌದು ಕಣವ, ಈ ನಾಡಿನ ಎಲ್ಲ ಪ್ರಜೆಗಳು ಈ ಬಗ್ಗೆ ಯೋಚನೆ ಮಾಡಬೇಕು. ಈಗ ನೋಡು, ಇಡೀ ಹೊಲ ಎಷ್ಟು ಹಚ್ಚು ಕಟ್ಟಾಗಿ ಕಾಣುತ್ತೆ. ಗೌರಮ್ಮನ ತರ ನಾವು ಕೂಡ ನಮ್ಮ ನಾಟಿ ತಳಿಗಳನ್ನ ಕಾಪಾಡೋ ಪ್ರಯತ್ನ ಮಾಡಬೇಕು. ಏನಂತೀಯ ಶಿವಣ್ಣ? ಹೌದು ಗಂಗಮ್ಮ, ಅಲ್ಲಿ ನಮ್ಮ ಸೈನಿಕರು ನಮ್ಮ ದೇಶದ ರಕ್ಷಣೆ ಮಾಡಿದ್ರೆ, ಇಲ್ಲಿ ನಾವು ರೈತರು ಈ ದೇಶದ ಮೂಲವನ್ನ ರಕ್ಷಣೆ ಮಾಡಬೇಕು. ಅದು ಸರಿಯಾದ ಮಾತು ಗೌರ. ಯಾವ ಕ್ಷೇತ್ರದಲ್ಲೇ ಕೆಲಸ ಮಾಡುವವರಿರಲಿ, ಪ್ರತಿಯೊಬ್ಬರಿಗೂ ದೇಶದ ಬಗ್ಗೆ ಅವರವರದೇ ಆದ ಸೇವೆ ಸಲ್ಲಿಸೋಕೆ ಅವಕಾಶ ಇದ್ದೇ ಇರುತ್ತೆ. ಸೈನಿಕರ ತರ ಬಂದೂಕು ಹಿಡ್ಕೊಂಡು ಯುದ್ಧ ಮಾಡೋದು ಬೇಡ. ಕೊನೆ ಪಕ್ಷ ನಮ್ಮ ಕೆಲಸನಾದ್ರೂ ನಾವು ದೇಶಕ್ಕೆ ನಿಯತ್ತಾಗಿ ಮಾಡ್ತಿದ್ದೆ ಸಾಕಪ್ಪ, ಎಷ್ಟು ಒಳ್ಳೆಯದಾಗುತ್ತೆ. ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವಿಗನ್ನವ ನಿಕ್ಕಿ ವಿಷವ ನಿಳುಹ ಬಲ್ಲಡೆ ಉಸುಧೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ಹೇಳಿ ನಮ್ಮ ಆದ್ಯ ವಚನಕಾರ ದಾಸಿಮೈನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರವ್ವ. ಅನ್ನದ ಮಹತ್ವ, ಅದನ್ನ ಬೆಳೆಯುವ ರೈತರ ಶಕ್ತಿಯ ಬಗ್ಗೆ ಎಷ್ಟು ಸುಂದರವಾಗಿ ಗೌರವಪೂರ್ಣವಾಗಿ ತಿಳಿಸಿದ್ದಾರೆ. ಅದಕ್ಕೆ ನಾವು ಕೂಡ ನಮ್ಮ ಕಾಯಕವನ್ನ ಪ್ರಜ್ಞಾಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ಮಾಡ್ಬೇಕಣ್ರವ. ಎಷ್ಟು ಚೆನ್ನಾಗಿ ಹೇಳಿದೆ ಜಯಮ್ಮ. ನಾವೇ ಅಷ್ಟೇ ಅಲ್ಲ, ಎಲ್ರು ಇದನ್ನ ತಮಗೂ ಅನ್ವಯ ಮಾಡಿಕೊಂಡು ಅದರಂತೆ ನಡೆದ್ರೆ ನಮ್ಮ ದೇಶ ಸಮೃದ್ಧವಾಗ್ತದೆ, ಸದೃಢವಾಗ್ತದೆ. ಅದಕ್ಕೆ ಹೇಳ್ರವ ಎಲ್ಲರೂ, ಭಾರತ ಮಾತಾ ಕಿ ಜೈ. ಜೈ ಜವಾನ್ ಜೈ ಕಿಸಾನ್. ಒಂದೇ ಮಾತರಂ. ಒಂದೇ ಮಾತರಂ. ಇದುವರೆಗೂ ಒಣೆಯರೆವು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಎಸ್ಜಿಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ. ಇಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448524222 ಅಥವಾ 9036071902. ಇದೀಗ ಅರಣ್ಯ ಕೃಷಿಯ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ ತೋಟಗಾರಿಕೆ ಮಹಾವಿದ್ಯಾಲಯದ ಅರಣ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಎಲ್ ವಾಸುದೇವ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಅರಣ್ಯ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಾಸುದೇವ್ ಕೆಎಲ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಈ ಒಂದು ಅರಣ್ಯ ಕೃಷಿ ಬಗ್ಗೆ ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಅರಣ್ಯ ಕೃಷಿ ಅಂತೇಳಿ ಇವತ್ತು ನಾವು ಮಾತಾಡ್ತಾ ಇದ್ವಿ, ಅರಣ್ಯ ಕೃಷಿ ಅಂದ್ರೆ ಏನ್ ಸರ್? ನಿಮ್ಗೆಲ್ಲ ತಿಳಿದಿರುವ ಹಾಗೆ ಇವತ್ತಿನ ದಿನಗಳಲ್ಲಿ ಜನರಿಂದ ನಗರೀಕರಣ ಮತ್ತು ಕೈಗಾರಿಕೆಗಳನ್ನು ಅಳವಡಿಸಿಕೊಳ್ಳುವುದು ಅರಣ್ಯ ನಾಶ ಮತ್ತು ಪರಿಸರ ಸಮತೋಲನದಲ್ಲಿ ನಾಶಕ್ಕೆ ಕಾರಣವಾಗಿರುವುದು. ನಮ್ಮ ಭೂಭಾಗದ 33% ಭಾಗವನ್ನು ಈ ಅರಣ್ಯವಾದ ಪ್ರದೇಶ ಇರಬೇಕಂತೇಳಿ ಇದೆ. ಯಾಕಂತಂದ್ರೆ ಈ ಪರಿಸರ ಸರಿಯಾಗಿರ್ಬೇಕಂತಂದ್ರೆ ಸುಮಾರು 33% ಅರಣ್ಯ ಇರಬೇಕಾಗತ್ತೆ. ವಿವಿಧ ಉದ್ದೇಶಗಳಿಗಾಗಿ ಈ ಅರಣ್ಯವನ್ನು ನಮ್ಮ ಜನರಿಂದ ನಗರೀಕರಣ ಮತ್ತು ಕೈಗಾರಿಕೀಕರಣವನ್ನು ಅಳವಡಿಸಿಕೊಳ್ಳುವುದು ಮುಖ್ಯ ಕಾರಣವಾಗಿದೆ ಅರಣ್ಯ ನಾಶಕ್ಕೆ. ಈ ಅರಣ್ಯ ನಾಶವನ್ನು ನಾವು ಸರಿ ತೂಗಿಸಬೇಕಾದ್ರೆ ಈ ಕೃಷಿ ಅರಣ್ಯವನ್ನು ರೈತರ ಭೂಮಿಗಳಲ್ಲಿ ಅಥವಾ ಎಲ್ಲೆಲ್ಲೇ ಜಾಗ ಸಿಗುತ್ತೋ ಅಲ್ಲಿ ನಾವು ಈ ಅರಣ್ಯೀಕರಣ ಮಾಡುವುದರಿಂದ ಈ ನಾವೇನು ಹೇಳಿದೀವಲ್ಲ ಈ ಹಸಿರೀಕರಣ ಅಂದ್ರೆ 33% ಹಸಿರೀಕರಣವನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯವಾಗುತ್ತದೆ. ಮೊದಲನೇದಾಗಿ ಕೃಷಿ ಅರಣ್ಯ ಅಂತಂದ್ರೆ ಈ ಅರಣ್ಯ ಸಸ್ಯಗಳನ್ನ ಕೃಷಿ ಭೂಮಿಯ ಬದುಗಳ ಮೇಲೆ ಅಥವಾ ಎಲ್ಲೆಲ್ಲೇ ಜಾಗ ಸಿಗುತ್ತೆ ಅಲ್ಲಿ ಈ ಅರಣ್ಯ ಮರಗಳನ್ನ ಅದರ ಜೊತೆ ಜೊತೆಯಲ್ಲೇ ಬೆಳೆಯುವಂಥದ್ದು. ಇದು ಬರೀ ನಮ್ಮ ಪರಿಸರಕ್ಕಷ್ಟೇ ಒಳ್ಳೆಯದಾಗೋದಲ್ಲದೆ ಆ ವಿವಿಧ ಈ ರೈತರಿಗೆ ಬೇರೆ ಬೇರೆ ರೀತಿಯಿಂದ ಸುಮಾರು ಒಳ್ಳೆಯ ರೀತಿಯ ಅನುಕೂಲಗಳನ್ನ ಆಗುತ್ತದೆ. ಇದರಲ್ಲಿ ಅರಣ್ಯವು ನಮ್ಮ ಈ ಕೆಲವೊಂದು ಕೃಷಿಯ ಕ್ರಾಪ್ ಅನ್ನು ಹೇಳ್ತೀವಿ ಅವಕ್ಕೆ ಕೆಲವೊಂದ್ಸಲ ನೆರಳು ಬೇಕಾಗಿರುತ್ತದೆ ಅಥವಾ ತಂಪು ಬೇಕಾಗಿರುತ್ತದೆ. ಅಂತ ಸಂದರ್ಭದಲ್ಲಿ ಪರಿಸರ ಮಾಲಿನ್ಯದಿಂದ ರಕ್ಷಿಸಲು ಈ ಅರಣ್ಯ ಸಸ್ಯಗಳನ್ನ ಹಾಕಬೇಕಾಗುತ್ತದೆ. ಹಾಗೇನೆ ಈ ಅರಣ್ಯೀಕರಣ ಜಾಸ್ತಿ ಹೆಚ್ಚೆಚ್ಚು ಆಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅದು ಹೆಚ್ಚೆಚ್ಚು ಹೀರಿಕೊಂಡು ತನ್ನಲ್ಲೇ ಇಟ್ಕೊಂಡು ಸುಮಾರು ನಮ್ಮ ಪರಿಸರಕ್ಕೆ ಈ ಭೂಮಿಯ ತಾಪಮಾನವನ್ನು ನಿಮಗೆಲ್ಲ ತಿಳಿದಿರುವ ಹಾಗೆ ಹವಾಮಾನ ತುಂಬಾ ಬದಲಾವಣೆ ಆಗ್ತಾ ಇದೆ. ಯಾಕಂತಂದ್ರೆ ಅರಣ್ಯನಾಶದಿಂದ ಅರಣ್ಯನಾಶ ಅಥವಾ ಅದನ್ನ ಸರಿಪಡಿಸ್ಕೋಬೇಕಂತಂದ್ರೆ ಈ ಅರಣ್ಯಗಳು ಬೇರೆ ಬೇರೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ. ನಾವು ಭೂಮಿಯನ್ನು ಜಾಸ್ತಿ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಈ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ವಿವಿಧ ಉದ್ದೇಶಕ್ಕಾಗಿ ನಾವು ಈ ಅರಣ್ಯವನ್ನ ನಾಶ ಮಾಡ್ತಾ ಇದೀವಿ. ಯಾಕಂತಂದ್ರೆ ಈಗ ನಮಗೆ ಕೃಷಿ ಮಾಡಲಿಕ್ಕೆ ಭೂಮಿ ಬೇಕೇ ಬೇಕು. ಅದುದರಿಂದ ನಮಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಂತ ಪ್ರದೇಶಗಳಲ್ಲಿ ಈ ಅರಣ್ಯ ಸಸ್ಯಗಳನ್ನು ಬೆಳೆಸುವುದರಿಂದ ನಾವು ಬಹುಮುಖ್ಯ ಉದ್ದೇಶವನ್ನ ಸಾಧಿಸಿದಂತಾಗುತ್ತದೆ. ಈಗ ರೈತರ ಕೃಷಿ ಜಮೀನಿನಲ್ಲಿ ಅಂತಂದ್ರೆ ಅರಣ್ಯ ಸಸ್ಯಗಳು ಅಂತಂದ್ರೆ ಯಾವ ರೀತಿಯಾದಂತ ಒಂದು ಅರಣ್ಯ ಸಸ್ಯಗಳನ್ನ ಬೆಳಿಬಹುದು ಸರ್? ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ನಾವು ಮುಖ್ಯವಾಗಿ ವಿವಿಧ ಉದ್ದೇಶಕ್ಕಾಗಿ ಉಪಯೋಗಿಸುವಂತ ಸಸ್ಯಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ಫ್ಯೂಯಲ್ ವುಡ್ ಅಂತ ಹೇಳ್ತೀವಿ, ಬೆಂಕಿಯ ಮರದ ಉದ್ದೇಶಕ್ಕಾಗಿ ಬೇವಿನ ಮರಗಳು, ಮೇವಿನ ಮರಗಳು, ಹಸಿರು ಎಲೆಗಳ ಗೊಬ್ಬರ ಮರಗಳು, ಮತ್ತೆ ಹಣ್ಣು ನೀಡುವಂತ ಮರಗಳು, ತೈಲ ಇಳುವರಿ ಮತ್ತು ಅರೋಮ್ಯಾಟಿಕ್ ಅಂತ ಹೇಳ್ತೀವಲ್ಲ ತೈಲ ಕೊಡುವಂತ ಮರಗಳು, ಮತ್ತು ಔಷಧಿ ಮರಗಳು, ಕೃಷಿ ಪೂರ್ವಕ ತಯಾರಿಕೆ ಉದ್ದೇಶ ಪೂರ್ವಕವಾಗಿ ಬರುವಂತ ಅಥವಾ ಕೃಷಿ ಉಪಕರಣ ಉದ್ದೇಶವಾಗಿ ಉಪಯೋಗಿಸುವಂತ ಮರಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈ ಮರಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಸುಮಾರು ರೀತಿಯ ಉದ್ದೇಶಗಳನ್ನ ಹೊಂದ್ಕೊಂಡು ನೋಡ್ಬೇಕಾಗತ್ತೆ. ಏನ್ ಹೇಳ್ತೀವಿ, ಈ ಬೇರೆ ಬೇರೆ ವಾತಾವರಣಕ್ಕೆ ಹೊಂದುವಂಥದ್ದು, ಮಣ್ಣಿಗೆ ಬೇಕಂತದ್ದು, ಇದು ಬಹಳ ಮುಖ್ಯ. ನೀವು ಇಲ್ಲಿ ಹೇಳುವಂತ ಮರಗಳು ಅಥವಾ ಇಲ್ಲಿ ಈ ಚಿತ್ರದುರ್ಗ ಭಾಗದಲ್ಲಿ ಬರುವಂತ ಮರಗಳು ಚಿಕ್ಕಮಗಳೂರು ಭಾಗಕ್ಕೆ ಬರಲ್ಲ. ಯಾಕಂತಂದ್ರೆ ಅಲ್ಲಿ ವಾತಾವರಣ ಬೇರೆ ಆಗತ್ತೆ, ಅಲ್ಲಿ ಮಳೆ ಬೇರೆ ಆಗತ್ತೆ, ಮಣ್ಣು ಬೇರೆ ಆಗತ್ತೆ. ಹೀಗಾಗಿ ಈ ಮರಗಳನ್ನ ಆಯ್ಕೆಯಲ್ಲಿ ಯಾವ ಭೂಮಿಯಲ್ಲಿ ಅಥವಾ ಯಾವ ವಾತಾವರಣದಲ್ಲಿ ಇದೀವಿ ಅದ ಆ ವಾತಾವರಣದಿಂದ ನಾವು ನೋಡಿಕೊಂಡು ಅದನ್ನ ಆಯ್ಕೆ ಮಾಡಬೇಕಾಗತ್ತೆ. ಉದಾಹರಣೆಗೆ ಬೆಂಕಿಯ ಮರದ ಉದ್ದೇಶಕ್ಕಾಗಿ ಬೆಳೆಸುವಂತ ಮರಗಳು ಯಾವು ಅಂತಂದ್ರೆ ಕೇಶಿಯಾ ಇರುತ್ತೆ, ಕ್ಯಾಜುರಿನ ಇರುತ್ತೆ. ಕ್ಯಾಜುರಿನ ಇದು ಕೋಸ್ಟಲ್ ಲ್ಯಾಂಡ್ ಅಲ್ಲಿ ಬರುತ್ತೆ. ಹಾಗೇನೆ ಪೊಂಗೇಮಿಯಾ ಇನ್ನು ಮುಂತಾದ ಮರಗಳು ಇವು ಫ್ಯೂಯಲ್ ವುಡ್ಗೆ ಉಪಯೋಗಿಸ್ತೀವಿ. ತೈಲ ಇಳುವರಿ ಮತ್ತು ಅರೋಮ್ಯಾಟಿಕ್ ಟ್ರೀಸ್ ಅಂದ್ರೆ ಈ ತೈಲ ಕೊಡುವಂತ ಮರಗಳು ಸಮೋನಿಯಾ ಸಮನ್ ಮತ್ತೆ ಪೊಂಗಮಿಯಾ ಜಟ್ರೋಪ ಬೇವು ಹಿಪ್ಪೆ ನೇರಳೆ ಸೀಮಾರೂಬ ಮುಂತಾದವು. ಇದು ಬಹಳ ಮುಖ್ಯವಾದ ಮರಗಳು. ಇವುಗಳಿಂದ ಜೈವಿಕ ಇಂಧನ ನಾವು ತಯಾರು ಮಾಡಬಹುದಂತೆ. ಹೌದು, ಉತ್ತಮವಾದ ಕ್ವಶನ್. ಯಾಕಂತಂದ್ರೆ ಜೈವಿಕ ಇಂಧನಕ್ಕೆ ತುಂಬಾನೇ ಹೆಚ್ಚಿಗೆ ಬೇಡಿಕೆಯನ್ನು ನೋಡ್ತಾ ಇದ್ದಾರೆ, ಅದಕ್ಕೆ ತುಂಬಾನೇ ಹೆಚ್ಚೆಚ್ಚು ಒತ್ತನ್ನು ನೀಡ್ತಾ ಇದ್ದಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ನೈಸರ್ಗಿಕ ಅಂದ್ರೆ ಈ ರಿಸೋರ್ಸಸ್ ಅವೆಲ್ಲ ನಶಿಸಿ ಹೋಗುವ ಸಾಧ್ಯತೆ ಇದೆ. ಯಾಕಂತಂದ್ರೆ ನಾವು ಹೆಚ್ಚೆಚ್ಚು ಉಪಯೋಗಿಸೋದ್ರಿಂದ ಅದು ನಶಿಸುತ್ತದೆ. ಅದರಿಂದ ನಾವು ಬೇರೆದನ್ನ ಅಳವಡಿಸಿಕೊಳ್ಳುವಂತ ಉದ್ದೇಶವನ್ನು ಹೊಂದಿದ್ದೇವೆ. ಇದಕ್ಕೆ ಪೂರ್ವಕವಾಗಿ ಇವೆಲ್ಲ ಇದಕ್ಕೆ ಬೇಕಾದಂತ ಮರಗಳು ಪೊಂಗಮಿಯ ಸೀಮಾರೂಬ ಹಿಪ್ಪೆ ನೇರಳೆ ಬಹಳ ಹೆಚ್ಚೆಚ್ಚು ಈ ನಮ್ಮ ಉದ್ದೇಶವನ್ನ ಪೂರೈಸುವಂತ ಮರಗಳು ಆಗಿರುತ್ತವೆ. ಒಟ್ಟಾರೆ ಯಾವುದೇ ರೀತಿಯಾದಂತ ಒಂದು ಅರಣ್ಯ ಸಸ್ಯಗಳನ್ನ ಬೆಳೆದ್ರೆ ರೈತರಿಗೆ ಒಳ್ಳೆಯ ಒಂದು ಆದಾಯ ತಂದುಕೊಡುತ್ತೆ ಅಂತ ಹೇಳ್ತೀರಿ ಸರ್? ಖಂಡಿತವಾಗಿ ಯಾವುದೇ ಒಂದು ಸಸ್ಯಗಳನ್ನ ಅಥವಾ ಮರಗಳನ್ನ ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಂಡಿದ್ದೆ ಆದಲ್ಲಿ ನೀವು ರೈತರು ಹೆಚ್ಚೆಚ್ಚು ಆದಾಯನ ತರುವುದರಲ್ಲಿ ಎರಡು ಮಾತಿಲ್ಲ. ಅದುದರಿಂದ ಸಸ್ಯಗಳ ಆಯ್ಕೆ ಮತ್ತೆ ಯಾವ ರೀತಿ ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್ ಅನ್ನ ತಗೋಬೇಕು ಅನ್ನೋದನ್ನ ನೀವು ಸಮೀಪದ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಹೆಚ್ಚೆಚ್ಚು ಮಾಹಿತಿಯನ್ನು ಪಡ್ಕೊಂಡು ರೈತರ ಹೊಲದಲ್ಲಿ ಅಳವಡಿಸಿಕೊಂಡಿದೆ ಆದಲ್ಲಿ ನಿಮ್ಮ ಆದಾಯ ಕೂಡ ಹೆಚ್ಚಿಸ್ಕೋಬಹುದು. ಉದಾಹರಣೆಗೆ ಈ ಬಿದಿರು ನಾವು ಎಲ್ಲಿಂದೋ ತರ್ತೀವಿ, ಚಿಕ್ಕಮಗಳೂರು ಎಲ್ಲೆಲ್ಲೋ, ಬಟ್ ಇಲ್ಲಿ ಬೇಕಾಗುವಂತ ಈ ಬಿದಿರನ್ನ ನಾವು ಇಲ್ಲೇ ಉತ್ಪಾದನೆ ಮಾಡಿದ್ರೆ ನಿಮ್ಮ ಹೊಲದ ಬದುಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ವೇಸ್ಟ್ ಲ್ಯಾಂಡ್ ಇರುತ್ತಲ್ವಾ ಅಲ್ಲಿ ನೀವು ಬೆಳೆಸಿದ್ದೆ ಆದಲ್ಲಿ ನಿಮ್ಮ ಆದಾಯ ಜಾಸ್ತಿ ಆಗತ್ತೆ. ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅಲ್ಲಿಂದ ಏನೋ ತಂಬರ್ತಿರಲ್ಲ ಇದನ್ನ ಕೂಡ ನೀವು ಕಾಸ್ಟ್ ಕೂಡ ಉಳಿಸ್ಕೋಬಹುದು. ಜೊತೆಗೆ ಹೆಚ್ಚೆಚ್ಚು ಬೆಳೆದಿದ್ದೆ ಆದಲ್ಲಿ ಅದನ್ನು ಮಾರಿ ಅದರದ ಆದಾಯಕ್ಕೆ ಕಾರಣ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಕೃಷಿ ಜಮೀನಿನಲ್ಲಿ ಮೇವಿನ ಬೆಳೆಗಳನ್ನ ಬೆಳೆಯಬಹುದು ಅಂತ ಹೇಳಿದ್ರ, ಈಗ ಕೃಷಿ ಜಮೀನ್ ಅಲ್ಲದೆ ಇದ್ರೂ ಬದುಗಳ ಮೇಲೆ ಸಹ ನಮ್ಮ ರೈತರು ಬೆಳೆಯಕ್ಕೆ ಅವಕಾಶ ಇದೆ ಈ ಒಂದು ಮೇವಿನ ಬೆಳೆಗಳನ್ನ. ಅಂದ್ರೆ ಮೇವಿನ ಬೆಳೆಗಳನ್ನ ಬೆಳೆಯೋದ್ರಿಂದ ಸಾಕಷ್ಟು ಹೈನುಗಾರಿಕೆ ಮಾಡಿ ಇವತ್ತು ಕುರಿ ಮೇಕೆ ಸಾಕಾಣಿಕೆ ಮಾಡಬಹುದು, ಜೊತೆಗೆ ಹಸುಗಳನ್ನ ಸಾಕಾಣಿಕೆ ಮಾಡಬಹುದು, ಇದರಿಂದಲೂ ಸಾಕಷ್ಟು ಆದಾಯ ಕಾಣಬಹುದು, ಜೊತೆಗೆ ಉತ್ತಮವಾದ ಒಂದು ಕೊಟ್ಟಿಗೆ ಗೊಬ್ಬರವನ್ನ ನಮ್ಮ ಕೃಷಿಕರು ಕಾಣಬಹುದು ಅಂತ ಹೇಳ್ತಾರೆ. ಹೌದು, ಯಾಕಂತಂದ್ರೆ ರೈತರು ಈ ನಮ್ಮ ಶುಷ್ಕ ವಲಯದಲ್ಲಿ ಅಂದ್ರೆ ಮುಖ್ಯವಾಗಿ ಒಣ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಈ ಹೈನುಗಾರಿಕೆ ಅಂದ್ರೆ ದನಕರುಗಳಿಗೆ ಮೇವಿನ ಬಹಳ ಅಭಾವವನ್ನು ಕಾಡ್ತೈತೆ. ಆ ಅಭಾವವನ್ನು ನೀಗಿಸಲು ಈ ಮರಗಳು ಅಂದ್ರೆ ಈ ಮೇವಿಗೆ ಬೇಕಾದಂತದ್ದು ಮರಗಳೇನಿದಾವಲ್ಲ ಅದನ್ನು ಬೆಳೆಸುವುದರಿಂದ ಬೇಸಿಗೆಯಲ್ಲಿ ನಿಮ್ಮ ದನಕರುಗಳನ್ನ ನೀವು ಹೆಚ್ಚೆಚ್ಚು ಆರೋಗ್ಯವಾಗಿ ಅಥವಾ ನೀವು ಹೆಚ್ಚೆಚ್ಚು ನಿಮ್ಮ ಹೈನುಗಾರಿಕೆಯಲ್ಲಿ ಆದಾಯನ ತರ್ಕೋಬಹುದು. ಉದಾಹರಣೆಗೆ ಸುಬಾಬುಲು ಹೆಬ್ಬೇವು ಜಾಲಿ ಮರ ಕಮರ ಈ ಮುಂತಾದವುಗಳು ಇವು ಹೆಚ್ಚೆಚ್ಚು ಮೇವಿನ ಮರಗಳಿಗೆ ಉಪಯೋಗಿಸ್ತಾರೆ. ಇನ್ನು ಮುಂತಾದ ಮರಗಳನ್ನ ನೀವು ಬೆಳೆಸಿದ್ದೆ ಆದಲ್ಲಿ ನಿಮ್ಮ ಹೈನುಗಾರಿಕೆ ಆದಾಯ ಕೂಡ ಹೆಚ್ಚಿಸಬಹುದು. ಈಗ ಹಣ್ಣಿನ ಮರಗಳನ್ನು ಸಹ ಸಾಕಷ್ಟು ಬೆಳೆದು ಅಂದ್ರೆ ಅದರಲ್ಲಿ ಆದಾಯ ಕಾಣಬಹುದು ಅಂತ ಹೇಳಿದ್ರು ಸರ್. ಅಂದ್ರೆ ಸಾಕಷ್ಟು ಈಗ ನೀರಾವರಿ ಇದ್ದಂತವ್ರು ಈಗ ಅಡಿಕೆ ಇಂತವೆಲ್ಲ ಹಾಕ ಬದ್ಲಿ ಈಗ ಸಾಕಷ್ಟು ಜನ ಅಡಿಕೆಗೆ ಮಾರು ಹೋಗ್ತಾ ಇದ್ದಾರೆ ನಮ್ಮ ಕೃಷಿಕರು. ಅಂತವರು ಈ ತರ ಹಣ್ಣಿನ ಮರಗಳನ್ನ ಯಾಕೆ ಬೆಳಿಬಾರ್ದು ಅಂತ ಹೇಳ್ತಾರೆ? ಈ ಚಿತ್ರದುರ್ಗ ರೀಜನ್ ಇದರಲ್ಲಿ ಅವಾಗವಾಗ ಬರಗಾಲ ಬೆಳ್ತಾ ಇರತ್ತೆ, ಅಂದ್ರೆ ಮಳೆ ಕಡಿಮೆ ಆಗತ್ತೆ ಮತ್ತೆ ಹೆಚ್ಚೆಚ್ಚು ಮಳೆ ಆಗತ್ತೆ, ಇಲ್ಲಾಂತಂದ್ರೆ ಒಂದೊಂದ್ಸಲ ಕಡಿಮೆ ಮಳೆ ಆಗಿ ಎರಡ್ ಮೂರು ವರ್ಷ ಈಗ ನಾಲ್ಕೈದು ವರ್ಷದ ಹಿಂದೆ ನಾವು ನೋಡಿದೀವಿ ಎಲ್ಲಾ ಅಡಿಕೆ ಮರಗಳು ಅಥವಾ ಬೇರೆ ಬೇರೆ ಹೆಚ್ಚು ನೀರು ಬೇಕಾದಂತ ಮರಗಳು ಎಲ್ಲ ಒಣಗಿ ಹೋದವು. ಯಾಕಂತಂದ್ರೆ ನೀರು ಕಡಿಮೆ ಇತ್ತು. ಆದರೆ ಕೆಲವು ಮರಗಳು ಅಂದ್ರೆ ಈ ಹುಣಸೆ ಮರ ಬೇಲ ಮುಂತಾದವುಗಳು ನಿಮ್ಮ ಹೊಲದ ಬದುಗಳ ಮೇಲೆ ನಿಮ್ಗೆ ಈ ಕೃಷಿ ಭೂಮಿಗೆ ಅಥವಾ ಕೃಷಿ ನಮ್ಮ ಕ್ರಾಪ್ಗೆ ಅದು ಎಫೆಕ್ಟ್ ಆಗದೆ ಹಾಗೆ ನೀವು ಪ್ಲಾಂಟಿಂಗ್ ಮಾಡಿದ್ರೆ ಅದು ಜಾಸ್ತಿ ಮಳೆ ಬೇಕಾಗಿ ಒಂದು ವರ್ಷ ಎರಡು ವರ್ಷ ಮಳೆ ಕಡಿಮೆ ಆದ್ರೂ ಸಹ ಅದು ನಿಮಗೆ ಅಗ್ರಿಕಲ್ಚರ್ ಕ್ರಾಪ್ ಕಂಪ್ಲೀಟ್ ಫೇಲ್ಯೂರ್ ಆದ್ರೂ ಸಹ ನಿಮ್ಗೆ ಅದು ಆದಾಯ ಕೊಡತ್ತೆ. ಇದು ಎಕರೆಗೆ ಒಂದು 8-10 ಮರಗಳನ್ನು ನೀವು ಬೆಳೆಸಿದ್ದೆ ಆದಲ್ಲಿ ಈ ತರ ಬರಗಾಲ ಪೀಡಿತ ಸೀಸನ್ ಅಥವಾ ವರ್ಷಗಳಲ್ಲಿ ಹೆಚ್ಚೆಚ್ಚು ಅಥವಾ ನಿಮ್ಮ ಸಂಸಾರಕ್ಕೆ ನೀಗಿಸುವಂತ ಆದಾಯವನ್ನ ಈ ಮರಗಳು ಕೊಡ್ತವೆ. ಈಗ ಮಾವು ಇದೆ, ಅಲಸಿ ಇದೆ, ಜಮ್ನೇರಳೆ ಇದೆ, ಈಗ ಸಾಕಷ್ಟು ಬೇಡಿಕೆ ಇದೆ ಸರ್. ಇವಕ್ಕೆಲ್ಲ ಜಮ್ನೇರಳೆ ಇತ್ತೀಚೆಗೆ ಅನ್ಕೋ ನಮ್ಮ ರೈತರು ತುಂಬಾನೇ ಬೆಳೀತಾ ಇದಾರೆ. ಬೇರೆ ಬೇರೆ ರೀತಿಯ ಔಷಧಿ ಗುಣಗಳನ್ನ ಹೊಂದಿರೋದ್ರಿಂದ ನಿಮಗೆ ಎಲ್ಲ ಗೊತ್ತಿದೆ, ಒಂದೊಂದ್ಸಲ ಸುಮಾರು 40-50-100 ರೂಪಾಯಿ ಕೆಜಿ ಕೂಡ ಇದೆ, ಕೆಲವೊಂದ್ ಕಡೆ 200 ರೂಪಾಯಿ ಆಗಿದ್ದು ಉಂಟು. ಸೊ ಅಂತ ಸಂದರ್ಭದಲ್ಲಿ ಈ ಜಮ್ನೇರಳೆ ಒಳ್ಳೆಯ ನೀವು ಗ್ರಾಫ್ಟೆಡ್ ಅನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಹೊಲದ ಬದುಗಳ ಮೇಲೆ ಬೆಳೆಸಿದ್ದೆ ಆದಲ್ಲಿ ನಿಮಗೆ ಹೆಚ್ಚೆಚ್ಚು ಆದಾಯ ಬರುತ್ತೆ. ಒಬ್ಬ ರೈತ ಈ ಜಮ್ನೇರಳೆಯನ್ನು ಒಂದೇ ಮರ ಬೆಳೆಸಿ ಸುಮಾರು 1.5 ಲಕ್ಷ ಒಂದು ವರ್ಷಕ್ಕೆ ತಗೊಂಡಿದ್ದೀನಿ ಅಂತ ಅವ್ರ ಬಾಯಿಯಿಂದ ನಾನು ಕೇಳಪಟ್ಟಿದ್ದೀನಿ. ಅದನ್ನ ಕೇಳಿ ನಾನು ಬಹಳ ತುಂಬಾ ಸಂತೋಷವಾಗಿದೆ ಸರ್. ಈಗೆಲ್ಲ ನೀವು ಒಂದ್ ಮಾತಾಡಿದ್ರೆ ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತ ಅರಣ್ಯ ಸಸ್ಯಗಳನ್ನ ನಾಟಿ ಮಾಡಿ ಬೆಳೆದ್ರೆ ನಮ್ಮ ರೈತರು ಸಾಕಷ್ಟು ಆದಾಯ ಕಾಣಬಹುದು ಅಂತ ಹೇಳಿದ್ರ, ಇದಂದ್ರೆ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತ ಅರಣ್ಯ ಸಸ್ಯಗಳು ಅಂದ್ರೆ ಯಾವ್ಯಾವ ಸರ್? ಔಷಧಿ ಗುಣಗಳನ್ನು ಹೊಂದಿರುವಂತಹ ಸುಮಾರು ಸಸ್ಯಗಳಲ್ಲಿ ನಿಮಗೆ ಗೊತ್ತಿದೆ ಬೇವು ಅದರ ಬಾರ್ಕ್ ಅಂದ್ರೆ ತೊಗಟೆ ಎಲೆ ಎಲ್ಲ ಭಾಗಗಳು ಔಷಧಿಗಾಗಿ ಉಪಯೋಗಿಸ್ತಾರೆ. ಹಾಗೇನೆ ಆಮ್ಲ ಆಮ್ಲ ಕೂಡ ತುಂಬಾ ಸಿ ವಿಟಮಿನ್ ಹೊಂದಿರುವುದರಿಂದ ತುಂಬಾ ಹೆಲ್ತಿಗೆ ಅದು ಒಳ್ಳೆಯ ಹಣ್ಣಾಗಿದೆ. ಹಾಗೇನೆ ಬಿಲ್ಪತ್ರೆ ಕೂಡ, ಆಂಡ್ರೋಗಾಪಿಸ್ ಫ್ಯಾನಿಕ್ಯುಲೇಟಾ, ಇವೆಲ್ಲ ಒಳ್ಳೆ ಒಳ್ಳೆ ಮರಗಳು. ಇದರಿಂದ ನಿಮಗೆ ಹೆಚ್ಚೆಚ್ಚು ಈ ಔಷಧೀಯ ಗುಣಗಳು ಹೊಂದಿರುವುದರಿಂದ ನಮ್ಮ ಆರೋಗ್ಯಕ್ಕೆ ಹೆಚ್ಚು ಅನುಕೂಲ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸರ್, ಈಗ ಇವತ್ತಿನ ದಿನಗಳಲ್ಲಿ ಜೈವಿಕ ಇಂಧನಕ್ಕೆ ಸಾಕಷ್ಟು ಮಹತ್ವ ಬರ್ತಾ ಇದೆ ಅಲ್ವಾ? ಈಗ ರೈತರ ಒಂದು ಕೃಷಿ ಜಮೀನಿನಲ್ಲಿ ಯಾವ ರೀತಿ ಜೈವಿಕ ಇಂಧನಗಳ ಸಸ್ಯಗಳನ್ನ ಬೆಳೆದು ಅಲ್ಲಿ ಅವರು ಏನಾದರೂ ಜೈವಿಕ ಇಂಧನ ತಯಾರು ಮಾಡಕ್ಕೆ ಒಂದು ಅವಕಾಶ ಇದೆ ಸರ್? ಖಂಡಿತವಾಗಿ ಈ ಶುಷ್ಕ ವಲಯದಲ್ಲಿ ತುಂಬಾ ಅವಕಾಶಗಳಿದೆ ಈ ಜೈವಿಕ ಇಂಧನ ಬೆಳೆಗಳನ್ನ ಬೆಳೆಯುವಂತದ್ದು. ಜೈವಿಕ ಇಂಧನ ಸಸ್ಯಗಳನ್ನ ತುಂಬಾ ಕಡಿಮೆ ದರದಲ್ಲಿ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಫಾರೆಸ್ಟ್ರಿ ಅಂತಾರೆ. ಪ್ರತಿ ವರ್ಷ ಅದರ ಲಾಭ ಪಡೆಯಬಹುದು. ಈ ಜೈವಿಕ ಇಂಧನದ ಸಸ್ಯಗಳು ಯಾವ್ಯಾವ ಅಂತಂದ್ರೆ ಜಟ್ರೋಪ ಇದೆ, ಪೊಂಗಾಮಿಯಾ ಇದೆ, ಹಿಪ್ಪೆ, ಸೀಮಾರುಬ, ಇನ್ನು ಮುಂತಾದವು ಸಸ್ಯಗಳು. ಇವು ತುಂಬಾ ಜೈವಿಕ ಇಂಧನಕ್ಕಾಗಿ ಉಪಯೋಗಿಸುವಂತ ಸಸ್ಯಗಳು. ಇದರ ಎಣ್ಣೆಯಿಂದ ಅಂದ್ರೆ ಇದರ ಫ್ರೂಟ್ ಅಲ್ಲಿ ಬರುವಂತ ಎಣ್ಣೆಯಿಂದ ಜೈವಿಕ ಇಂಧನವನ್ನ ತಯಾರಿಸಿ ಇಥನಾಲ್ ಎಲ್ಲ ಮಿಕ್ಸ್ ಮಾಡಿ ಅದನ್ನ ಉಪಯೋಗಿಸ್ತಾರೆ. ಉಪಯೋಗಿಸೋದ್ರಿಂದ ಇದು ಬರೀ ನಿಮ್ಮ ಆದಾಯ ಅಷ್ಟೇ ಹೆಚ್ಚಿಸುವುದಲ್ಲ, ನಮ್ಮ ಪರಿಸರದ ಎಕೋ ಫ್ರೆಂಡ್ಲಿ ಅಂತ ಏನ್ ಕರಿತೀವಿ, ಇದು ಜಾಸ್ತಿ ಎಮಿಷನ್ ಮಾಡಲ್ಲ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೆಚ್ಚೆಚ್ಚು ಎಮಿಷನ್ ಮಾಡಲ್ಲ ನಮಗೆ ವಾತಾವರಣಕ್ಕೆ. ಅದುದರಿಂದ ನಮ್ಮ ವಾತಾವರಣ ಕೂಡ ಶುದ್ಧವಾಗಿರುತ್ತೆ, ತುಂಬಾ ಮಾಲಿನ್ಯ ಕಡಿಮೆ ಆಗತ್ತೆ. ಅದುದರಿಂದ ಈ ಜೈವಿಕ ಇಂಧನ ಸಸ್ಯಗಳು ಬೆಳೆಯುವುದರಿಂದ ರೈತರು ತಮ್ಮ ಹೊಲದ ಅಂದ್ರೆ ಎಲ್ಲಾ ಮೂಲಗಳಿಂದ ಬರುವ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಪರಿಸರ ಕೂಡ ಸಂರಕ್ಷಿಸಬಹುದು ಅಂತ ಹೇಳ್ತೀನಿ. ಸರ್, ಇವತ್ತಿನ ದಿನಗಳಲ್ಲಿ ಅರಣ್ಯ ಕೃಷಿಯ ಮಹತ್ವದ ಬಗ್ಗೆ ಹೆಚ್ಚಿನ ಒಂದು ಒಲವನ್ನ ನಾವು ತೋರಿಸಲಿಲ್ಲ ಅಂತಂದ್ರೆ ಅರಣ್ಯ ನಾಶದತ್ತ ನಮ್ಮ ಒಂದು ಮನಸ್ಸು ಹೋಯ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಸರ್? ಒಂದು ಉತ್ತಮವಾದ ಪ್ರಶ್ನೆಯನ್ನ ಕೇಳಿದ್ರಿ. ಯಾಕಂತಂದ್ರೆ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ನಾವು ನಮ್ಮ ಭೂಮಿಯನ್ನ ಬೇರೆ ಬೇರೆ ಉದ್ದೇಶಕ್ಕಾಗಿ ಅಳವಡಿಸಿಕೊಂಡು ಈ ನಗರೀಕರಣ, ರೋಡ್ ಕನ್ಸ್ಟ್ರಕ್ಷನ್, ಡ್ಯಾಮ್ ಕನ್ಸ್ಟ್ರಕ್ಷನ್, ಮತ್ತೆ ಕೃಷಿ ಭೂಮಿಯಾಗಿ ಅಳವಡಿಸುವುದು, ಇವೆಲ್ಲ ನಮ್ಮ ಈ ಅರಣ್ಯ ನಾಶಕ್ಕೆ ಒಂದು ಕೆಟ್ಟದಾದಂತದ್ದು ಒಂದು ಇದು ರಹದಾರಿ ಅಂತ ಹೇಳ್ಬಹುದು. ನಾವೆಲ್ಲ ಅನುಭವಿಸುತ್ತಿರುದೀವಿ ಈಗ ಏನಂತಂದ್ರೆ ಈ ಮಳೆಗಾಲದಲ್ಲಿ ಕರೆಕ್ಟ್ ಆಗಿ ಮಳೆ ಬರಲ್ಲ, ಆಮೇಲೆ ಸುಮಾರು ದಿವಸ ಆದ್ಮೇಲೆ ಮಳೆ ಆದ್ರೂ ತುಂಬಾ ಹೆಚ್ಚೆಚ್ಚು ಫ್ಲಡ್ಡಿಂಗ್ ಆಗತ್ತೆ, ಟೆಂಪರೇಚರ್ ತುಂಬಾ ಜಾಸ್ತಿ ಆಗತ್ತೆ, ಆಮೇಲೆ ತುಂಬಾನೇ ಚಳಿ ಆಗತ್ತೆ. ಈ ವಾತಾವರಣದಲ್ಲಿ ಹವಾಮಾನದಲ್ಲಿ ಸುಮಾರು ವೈಪರೀತ್ಯನ್ನ ಕಾಣ್ತಾ ಇದೀವಿ. ಯಾಕಂತಂದ್ರೆ ಇವೆಲ್ಲ ಅರಣ್ಯನಾಶದಿಂದ ಆಗುತ್ತಿರುವಂತದ್ದು. ಈ ಹವಾಮಾನ ಅಂದ್ರೆ ತಾಪಮಾನ, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಈ 2000 ಈಚೆಗೆ ಅಂದ್ರೆ ಈ ಶತಮಾನದಲ್ಲಿ ಸುಮಾರು ಈ ಹವಾಮಾನ ವಾತಾವರಣ ಅಂದ್ರೆ ಹವಾಮಾನ ಉಷ್ಣಾಂಶವು ಹೆಚ್ಚಾಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ಅದುದರಿಂದ ಈ ನಮ್ಮ ಜನರ ಮೇಲೆ ಅಷ್ಟಲ್ಲ, ಪರಿಸರದ ಮೇಲೆ, ಮತ್ತೆ ಈ ಬೆಳೆಗಳ ಮೇಲೆ, ಮತ್ತೆ ಹಣ್ಣಿನ ಬೆಳೆಗಳ ಮೇಲೆ ಎಲ್ಲ ತುಂಬಾ ಕೆಟ್ಟ ವಿಪರೀತ ಕಾರಣವನ್ನು ಉಂಟಾಗ್ತೈತೆ. ಇಳುವರಿ ಎಲ್ಲ ಕಡಿಮೆ ಆಗ್ತೈತೆ, ಇವೆಲ್ಲ ಕಾರಣ ಆಗ್ತೈತೆ. ಜೊತೆಗೆ ಟೆಂಪರೇಚರ್ ಅಂದ್ರೆ ಈ ಉಷ್ಣಾಂಶ ಹೆಚ್ಚುವುದರಿಂದ ಈ ಕೋಸ್ಟಲ್ ಇದ್ರಲ್ಲಿ ಏನಿದಾರಲ್ಲ ಎಲ್ಲ ಐಸ್ ಕ್ಯಾಪ್ ಎಲ್ಲ ಕರಗ್ಬಿಟ್ಟು ಕೋಸ್ಟಲ್ ಲೈನ್ ಅಂದ್ರೆ ಈ ಸಮುದ್ರ ಅಕ್ಕಪಕ್ಕ ಇದ್ದವರಿಗೆಲ್ಲ ಎಲ್ಲ ಸಬ್ಮರ್ಜ್ ಆಗ್ಬಿಡ್ತವೆ, ಅಂದ್ರೆ ನೀರಲ್ಲಿ ಮುಣುಗೋಗ್ಬಿಡ್ತವೆ. ಅವರಿಗೆ ಮತ್ತೆ ಈ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡ್ಬೇಕಾಗತ್ತೆ. ಬೇರೆ ಕಡೆ ಶಿಫ್ಟ್ ಮಾಡೋದ್ರಿಂದ ಜನಸಾಂದ್ರತೆ ಜಾಸ್ತಿ ಆಗತ್ತೆ. ಜನಸಾಂದ್ರತೆ ಜಾಸ್ತಿ ಆದಂದ್ರೆ ಈ ಆಹಾರ, ವಸತಿ, ಇದು ಬೇರೆ ಬೇರೆ ಕಾರಣಗಳು ತುಂಬಾನೇ ಇದು ಆಗ್ತವೆ. ಅದುದರಿಂದ ನಾವು ಇದನ್ನ ಹತೋಟಿಯಲ್ಲಿ ಇಡಬೇಕಂತಂದ್ರೆ ಒಂದೇ ಇದು ದಾರಿ ಯಾವ್ದಂತಂದ್ರೆ ಅರಣ್ಯೀಕರಣ ಹೆಚ್ಚಿಸುವುದು. ಎಲ್ಲಿ ನಮ್ಗೆ ಎಲ್ಲೆಲ್ಲಿ ಜಾಗ ಸಿಗತ್ತೆ ಅಲ್ಲಿ ಹೆಚ್ಚೆಚ್ಚು ಮರಗಿಡಗಳನ್ನು ಬೆಳೆಸಿ ನಮ್ಮ ಆದಾಯ ಹೆಚ್ಚಿಸುವುದರ ಜೊತೆಗೆ ಈ ಪರಿಸರವನ್ನ ಸಂರಕ್ಷಿಸುವುದೇ ನಮ್ಮ ಹೆಗ್ಗುರಿಯಾಗಿದೆ ಅಂತ ಹೇಳ್ತಾ. ಸರ್, ಈಗ ಅರಣ್ಯನಾಶದಿಂದ ಸಾಕಷ್ಟು ಈ ಒಂದು ಪರಿಸರದ ಮೇಲೆ ಪರಿಣಾಮ ಬೀರುತ್ತೆ, ಜೊತೆಗೆ ನಮಗೆ ಯಾವಾಗ ಮಳೆ ಬೇಕೋ ಅವಾಗ ಆಗ್ತಾ ಇಲ್ಲ. ಈಗ ಮಳೆಗಾಲದಲ್ಲಿ ಮಳೆ ಆಗ್ತಾ ಇಲ್ಲ, ಈಗ ಚಳಿಗಾಲದಲ್ಲಿ ಮಳೆ ಬರ್ತಾ ಇರ್ತದೆ, ಬೇಸಿಗೆಗಾಲದಲ್ಲಿ ಬರ್ತಾ ಇರ್ತದೆ. ಇದನ್ನು ಸಾಕಷ್ಟು ಅಂದ್ರೆ ನಮಗೆ ಎಫೆಕ್ಟ್ ಅಂತ ಹೇಳ್ಬೋದಲ್ಲ ಸರ್? ಆಕ್ಚುಲಿ ಅದನ್ನ ಹೇಳ್ಬೇಕಂತಂದ್ರೆ ಈ ಹವಾಮಾನ, ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಯಾಕಂತಂದ್ರೆ ಈ ವಾಹನಗಳ ಇಂಧನ ಅಥವಾ ಈ ಎಮಿಷನ್ ಆಫ್ ಇದು ಗ್ರೀನ್ ಹೌಸ್ ಗ್ಯಾಸಸ್ ಏನಿದಾವಲ್ಲ, ಅನಿಲಗಳು, ಹಸಿರು ಮನೆ ಅನಿಲಗಳು, ವಾಹನಗಳು ಅಥವಾ ಈ ಕಾರ್ಖಾನೆಗಳು ಮತ್ತೆ ಇವುಗಳಿಂದ ಜಾಸ್ತಿ ಹೆಚ್ಚೆಚ್ಚು ಉತ್ಪತ್ತಿಯಾಗಿ ನಾವು ವಾತಾವರಣಕ್ಕೆ ಬಿಡ್ತಾ ಇದೀವಿ. ವಾತಾವರಣಕ್ಕೆ ಬಿಡ್ತಾ ಇರೋದ್ರಿಂದ ಹವಾಮಾನ ವೈಪರೀತ್ಯ ಆಗ್ತಾ ಇದೆ, ತಾಪಮಾನ ಜಾಸ್ತಿ ಆಗ್ತಾ ಇದೆ, ಎವರೇಜ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಇದನ್ನ ಸರಿಯಾಗಿ ನಾವು ನಿರ್ವಹಣೆ ಮಾಡಲಿಲ್ಲ, ಈ ಅರಣ್ಯವನ್ನ ಹೆಚ್ಚೆಚ್ಚು ಇದು ಮಾಡಲಿಲ್ಲ ಅಂತಂದ್ರೆ ಎಲ್ಲರಿಗೂ ತೊಂದರೆ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸರ್, ಈಗ ನಮ್ಮ ರೈತರು ಹೆಚ್ಚು ಹೆಚ್ಚು ಅರಣ್ಯ ಸಸ್ಯಗಳನ್ನ ಬೆಳಿಬೇಕು ಅಂತಂದ್ರೆ ರೈತರಿಗೆ ಯಾವ ರೀತಿಯಾದಂತ ಒಂದು ಮಾಹಿತಿ ಕೊಡಬೇಕಾಗುತ್ತೆ ಸರ್? ಮೊದಲನೇದಾಗಿ ಎಲ್ಲ ರೈತರು ತಮ್ಮ ಜಮೀನಿನಲ್ಲಿ ಎಲ್ಲೆಲ್ಲಿ ಜಾಗ ಇದೆ, ಯಾವ ಉದ್ದೇಶಕ್ಕಾಗಿ ನಾನು ಮರಗಳನ್ನು ಬೆಳೆಸ್ತೀನಿ, ಆ ಸಸ್ಯಗಳು ಎಲ್ಲಿ ಸಿಗ್ತವೆ, ಅದನ್ನ ಹೆಂಗ ಅದನ್ನ ನಾನು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಮೊದಲೇ ಅರಿತುಕೋಬೇಕು. ಯಾಕಂತಂದ್ರೆ ನಿಮ್ಗೆ ಹತ್ತಿರದ ಅರಣ್ಯ ಇಲಾಖೆ ಆಗ್ಲಿ, ಸಂಶೋಧನಾ ಕೇಂದ್ರಗಳಾಗ್ಲಿ, ಅವರಿಗೆ ಸಂಪರ್ಕ ಮಾಡಿ ಈ ತರ ಇದೆ, ಮಣ್ಣಿನ ಪರೀಕ್ಷೆ ಮಾಡಿಬಿಟ್ಟು ಯಾವ ಮರಗಳನ್ನ ಆಯ್ಕೆ ಮಾಡ್ಕೋಬೇಕನ್ನೋದು ನೀವು ತಿಳ್ಕೊಂಡು ಮರಗಳನ್ನು ಹಾಕಬೇಕಾಗತ್ತೆ. ಜೊತೆಗೆ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಲೆಗುಮಿನಸಿ ಅಂತಾನೆ ಹೇಳ್ತೀವಿ, ಅಂತ ಸಸ್ಯಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಅದು ಏನಾಗತ್ತಂತಂದ್ರೆ ಹವಾಮಾನದಲ್ಲಿರುವಂತ ವಾತಾವರಣ ಎದುರು ಮಾಡಿ ಸಾರಜನಕನ ಫಿಕ್ಸ್ ಮಾಡ್ತೈತೆ, ಅದನ್ನ ಈ ಭೂಮಿಗನ್ನ ಆಡ್ ಮಾಡಿಸ್ತೈತೆ. ಯಾಕಂತಂದ್ರೆ ಎಲ್ಲಾ ಮರಗಳು ಅಂದ್ರೆ ಈ ನಾನೇನ್ ಇದು ಹೇಳಿದ ಲೆಗುಮಿನಸಿ ಅಂತ ಏನ್ ಹೇಳಿದ್ನಲ್ಲ ಅಂತವು, ಉದಾಹರಣೆಗೆ ಅಕೇಶಿಯಾ, ಗ್ಲಿರ್ಸಿಡಿಯಾ, ಈ ಸಸ್ಯಗಳು ತುಂಬಾನೇ ಒಳ್ಳೆ ಮರಗಳು. ಈ ಎಲೆಗಳಿಂದ ನಮ್ಮ ಭೂಮಿಯ ಭೂಮಿಗೆ ಎಲೆಗಳ ಮುಖಾಂತರ ಫರ್ಟಿಲಿಟಿ ಸ್ಟೇಟಸ್ ಏನಂದ್ರೆ ಅದರ ಉತ್ಪಾದನೆ ಫಲವತ್ತತೆಯನ್ನ ಹೆಚ್ಚಿಗೆ ಮಾಡುತ್ತೆ. ಫಲವತ್ತತೆ ಹೆಚ್ಚಿಗೆ ಮಾಡುವುದರ ಜೊತೆಗೆ ಈ ಸಾಯಿಲ್ ಕನ್ಸರ್ವೇಷನ್ ಅಂತ ಹೇಳ್ತೀವ ಅದು ಕೂಡ ಆಗತ್ತೆ. ಈ ಮಣ್ಣಿನ ಸಂರಕ್ಷಣೆ ಮತ್ತು ಫಲವತ್ತತೆ, ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುತ್ತೆ. ಫಲವತ್ತತೆ ಹೆಚ್ಚಾಗುವುದರಿಂದ ಏನಾಗತ್ತೆ ಅಂತಂದ್ರೆ ಈ ಕೃಷಿ ಬೆಳೆಗಳು ನ್ಯೂಟ್ರಿಯಂಟ್ಸ್ ಅನ್ನ ಅಬ್ಸರ್ವ್ ಮಾಡಿಕೊಂಡು ಬೆಳೆಯುತ್ತೆ. ಅದರಿಂದ ನಿಮ್ಮ ಈ ಖರ್ಚು ಕಡಿಮೆ ಆಗತ್ತೆ. ಖರ್ಚು ಕಡಿಮೆ ಯಾವ ರೀತಿ ಅಂತಂದ್ರೆ ಅದು ಈ ಮರಗಳಿಂದ ಬಂದಂತಹ ಸಾರಜನಕ ಅಥವಾ ನ್ಯೂಟ್ರಿಯಂಟ್ಸ್ ಅನ್ನ ಅಬ್ಸರ್ವ್ ಮಾಡಿಕೊಂಡು ಅದು ಬೆಳೆಯುತ್ತೆ. ಹೆಚ್ಚು ಹೊರಗಡೆಯಿಂದ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಈ ಸರ್ಕಾರಿ ಗೊಬ್ಬರ ಅಂತ ಹೇಳ್ತೀವಿ ನಾವು, ಅದನ್ನ ಹಾಕೋದು ಕಡಿಮೆ ಆಗತ್ತೆ. ಹಾಕೋದು ಕಡಿಮೆ ಆದ್ರೆ ಅಲ್ಲಿ ನೀವು ಖರ್ಚು ಕಡಿಮೆ ಮಾಡಬಹುದು. ಈ ಒಂದು ಅರಣ್ಯ ಕೃಷಿ ಮಾಡಂತ ಕೃಷಿಕರಿಗೆ ಅಂದ್ರೆ ಸಾಕಷ್ಟು ಈ ಒಂದು ಅರಣ್ಯ ಇಲಾಖೆಯಿಂದ ಸಾಕಷ್ಟು ಸೌಕರ್ಯ ಇದೆಯಾ ಸರ್? ಇದನ್ನೆಲ್ಲ ಯಾಕೆ ನಮ್ಮ ರೈತರು ಸದ್ಬಳಕೆ ಮಾಡ್ಕೋಬಾರದು ಸರ್? ಏನಂತಂದ್ರೆ ಅಂದ್ರೆ ಈಗ ಏನಾಗ್ಬೇಕಾಗಿದೆ ನಮ್ಮ ರೈತರಿಗೆ, ತಕ್ಷಣ ಈಗಲೇ ಇವತ್ತು ಹಾಕಿದ್ರೆ ನಾಳೆನೆ ಬಂದ್ಬಿಡ್ಬೇಕು ಆ ತರ ಮೆಂಟಾಲಿಟಿ ಬಂದಿದೆ. ಯಾಕಂದ್ರೆ ಜನರೇಷನ್ ಗ್ಯಾಪ್, ಜನರೇಷನ್ ತುಂಬಾ ಫಾಸ್ಟ್ ಇದಾರೆ. ಈಗ ಏನ್ ಬೇಕಾಗಿತ್ತೆ, ಇವತ್ತು ಮರಗಳು ಹಾಕಿದ್ರೆ ನಾಳೆನೆ ಬೇಕು. ನೀವು ಮರಗಳನ್ನ ಹಾಕಿದ್ರೆ ಒಂದು ಮರ, ಬೇರೆ ಬೇರೆ ಜಾತಿಯ ಮರಗಳು ಸಾಗುವನೇ ತಗೊಳ್ಳಿ, ಇವತ್ತು ನೀವು ಪ್ಲಾಂಟ್ ಮಾಡಿದ್ರೆ ಅದು ಸುಮಾರು ಒಂದು 20 ವರ್ಷ, ಕಡಿಮೆ ಅಂದ್ರೆ 20 ವರ್ಷ ಬೇಕು ನಿಮಗೆ ಒಳ್ಳೆ ಎಕನಾಮಿಕ್ ಈಲ್ಡ್ ಅಂದ್ರೆ ನಿಮಗೆ ಹೆಚ್ಚು ಇದು ಇದ್ರೆ ಅದು ಹೆಚ್ಚೆಚ್ಚು ನಿಮಗೆ ಒಳ್ಳೆ ಮರಗಳನ್ನು ಕೊಡ್ತೈತಿ, ಹೆಚ್ಚೆಚ್ಚು ಬೆಲೆ ಬಾಳತೈತಿ. ಆದ್ರೆ ರೈತರು ಕಾಯುವ ಪೇಶಿಯನ್ಸ್ ಇಲ್ಲ. ಇವತ್ತು ಹಾಕಿದೆ ಅಂದ್ರೆ ನೀನ್ 4-5 ವರ್ಷನೋ ಇದಕ್ಕೆ, ಬಟ್ ಈ ಮರಗಳಲ್ಲಿ ಕಾಯ್ಬೇಕು, ಅದು ಆಗ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಂತಂದ್ರೆ, ಯಾವಾಗ ಯಾವ್ದೋ ಒಂದು ಅಕೇಶನ್, ಉದಾಹರಣೆಗೆ ಮಗನ್ ಬರ್ತಡೇನೋ ಅಥವಾ ಇನ್ನು ಮಗಳ ಬರ್ತಡೇನೋ, ಇಂತ ಸಂದರ್ಭದಲ್ಲಿ ಒಂದು 10 ಸಾಗುವಾನಿ ಮರಗಳನ್ನ ನಿಮ್ಮ ಹೊಲದ ಬದುಗಳ ಮೇಲೆ ಹಾಕಿ ಪೋಷಿಸಿ ಇದನ್ನ ಬೆಳೆಸಿದ್ದೆ ಆದಲ್ಲಿ ಅವರು ಬರುವ ಅಥವಾ ಅವರು 20 ವರ್ಷ ಆಗುವ ಅಥವಾ 25 ವರ್ಷಕ್ಕೆ ಬರುವ ಹಂತದಲ್ಲಿ ಆ ಮರಗಳನ್ನು ಕಟ್ ಮಾಡಿ ಅದನ್ನು ಮಾರಿ ಅವರು ಮದುವೆ ಆದ್ರೂ ಮಾಡಬಹುದು ಅಥವಾ ಬೇರೆ ಬೇರೆ ಎಜುಕೇಶನ್ ಅಂದ್ರೆ ಶಿಕ್ಷಣ ಕೂಡ ಕೊಡಿಸಬಹುದು. ಇದು ಬಹಳ ಅನುಕೂಲ ಆಗತ್ತೆ. ಎಲ್ಲ ರೈತರು ಈ ರೀತಿ ಯೋಚನೆ ಮಾಡಿ ನೀವು ಅದನ್ನ ಮರಗಳನ್ನು ಬೆಳೆಸ್ಕೊಂಡಿದ್ದಾದಲ್ಲಿ ನಾವು ಈ ವಾತಾವರಣ ಸರಿ ಮಾಡುವುದರ ಜೊತೆಗೆ ಅಂದ್ರೆ ಪರಿಸರ ಸಂರಕ್ಷಣೆ ಮಾಡುವುದರ ಜೊತೆಗೆ ನಮ್ಮ ಸ್ವಂತ ಇಳುವರಿಯನ್ನ ಹೆಚ್ಚಿಗೆ ಮಾಡ್ಕೋಬಹುದು. ಸಾಲ ಸೂಲ ಮಾಡ್ಕೊಳ್ಳೋದು ತಪ್ಪತ್ತೆ, ಯಾಕಂದ್ರೆ 20 ವರ್ಷ ಆದ್ಮೇಲೆ ಅದ್ರ ರೇಟ್ ಎಷ್ಟಾಗಿರುತ್ತೆ, ಅದು ತುಂಬಾ ಬೆಲೆ ಬಾಳುವಂತ ಮರಗಳು. ಹೀಗಾಗಿ ಎಲ್ಲ ರೈತರು ಒಳ್ಳೆ ಒಳ್ಳೆ ಮರಗಳನ್ನ ತಮ್ಮ ಹೊಲದ ಅಂದ್ರೆ ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಂಡು ಈ ಅರಣ್ಯ ಕೃಷಿಯನ್ನ ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ನಿಮ್ಗೆ ಕೇಳ್ಕೊಳ್ತೀನಿ. ಒಳ್ಳೇದು ಸರ್, ಇಲ್ಲ ತನಕ ಈ ಒಂದು ಅರಣ್ಯ ಕೃಷಿಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅರಣ್ಯ ಕೃಷಿಯ ಮಹತ್ವ ಕುರಿತು ಹಿರಿಯೂರು ತಾಲೂಕಿನ ಬಬ್ಬೂರು ಫಾರ್ಮ್ ತೋಟಗಾರಿಕೆ ಮಹಾವಿದ್ಯಾಲಯದ ಅರಣ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಎಲ್ ವಾಸುದೇವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ರೈತರಿಗೆ ಸಲಹೆ. ರೈತ ಬಂಧವರೇ ನಮಸ್ಕಾರ, ನಾನು ರಘುರಾಜ, ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ರೈತರ ಅನ್ವೇಷಣೆಗಳ ಬಗ್ಗೆ ತಿಳಿಸಿಕೊಡ್ತೀನಿ. ರೈತ ಬಂಧವರೇ, ತಮಗೆಲ್ಲರೂ ಗೊತ್ತಿರೋ ಹಂಗೆ ಕೃಷಿ ಸಾವಿರಾರು ವರ್ಷಗಳಿಂದ ಬೆಳೆದುಕೊಂಡು ಬಂದಿದೆ. ನಾವು ಆಧುನಿಕ ಕೃಷಿ ಅಂತೇಳಿ ಏನು ನಾವು ಈಗ ನೋಡ್ತಾ ಇದೀವಿ, ಇದು ಒಂದು 60-70 ವರ್ಷದ ಒಂದು ಕೃಷಿ. ಸ್ವತಂತ್ರ ಬಂದ್ಮೇಲೆ ಹೆಚ್ಚಿನ ಒಂದು ಬದಲಾವಣೆಗಳನ್ನ ಕಂಡು ಹೈಬ್ರಿಡ್ ತಳಿಗಳನ್ನ ಬಳಸೋದು, ನೀರಾವರಿ ಬಳಸೋದು, ರಸಗೊಬ್ಬರಗಳು, ಕೀಟನಾಶಕಗಳು, ಒಂದು ಯಾಂತ್ರೀಕರಣದ ಒಂದು ಆಧುನಿಕತೆಯನ್ನ ನಾವು ಈ ಕಳೆದ ಒಂದು 60-70 ವರ್ಷಗಳಲ್ಲಿ ನೋಡ್ತಾ ಇದೀವಿ. ಮೊದಲೆಲ್ಲ ಒಂದೇ ತರದ ಕೃಷಿ, ನೀವು ಅದನ್ನ ಸಾವಯವ ಕೃಷಿ ಅಂತಲಾರು ಕರೀರಿ, ನೈಸರ್ಗಿಕ ಕೃಷಿ ಅಂತಲಾರು ಕರೀರಿ, ಒಂದೇ ಒಂದು ರೀತಿಯ ಕೃಷಿ ನಡ್ಕಂತ ಬರ್ತಾ ಇತ್ತು. ಇದು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ